ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಕುರಿ ಸಾಕಾಣಿಕೆಯ ಕುರಿತು ಹಳಿಯಾಳ ತಾಲೂಕಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಖಾಲಿದ್ ಅಲಿ ನದಾಫ್ ಹಾಗೂ ರೈತರಾದ ಸೀತಾರಾಮ್ ಪುಂಡಲೀಕ್ ಬಣಂಗಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿ, ಏನಂದ್ರೆ ಇವತ್ತು ಅನೇಕ ಯುವಕರು ಉದ್ಯೋಗ ಆರಿಸಿಕೊಂಡು ಪೇಟೆಗೆ ಹೋಗುವುದು ಅದು ಇದು ಬಿಟ್ಟು ಈಗ ಮತ್ತೆ ಹೊಲಕ್ಕೆ ಬಂದು ಸಣ್ಣ ಪುಟ್ಟ ಕೃಷಿ ಆಧಾರಿತ ಉಪಕಸಬುಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕುರಿ ಸಾಕಾಣಿಕೆ ಕೂಡ ಒಂದು. ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಹೆಚ್ಚಾಗಿ ರೈತರು ಸಣ್ಣ ಪುಟ್ಟ ತಮಗೆ ಎಷ್ಟೆಷ್ಟು ಸಾಧ್ಯನೋ ಆ ಮಟ್ಟಿನಲ್ಲಿ ಕುರಿಯನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದು, ಅದರಿಂದ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸೀತಾರಾಮ್ ಬೆಳಂಗಿಯವರು ಅಂತವರಲ್ಲಿ ಒಬ್ಬರು. ಮತ್ತೆ ತಾಂತ್ರಿಕವಾಗಿ ನಮ್ಮ ಜೊತೆಗೆ ಡಾಕ್ಟರ್ ಕೆ ಎಂ ನದಾಫ್ ಅವರು ಕೂಡ ಇದ್ದಾರೆ. ಸರ್, ಈ ಇಂಥ ಒಂದು ಕುರಿ ಸಾಕಾಣಿಕೆ ಕುರಿತು ಇಲಾಖೆ ಏನಾದರೂ ಸೌಲಭ್ಯ ಇದೆಯಾ, ಯಾವ ಇದರಲ್ಲಿ ಇದೆ ಯೋಜನೆಯಲ್ಲಿ ಅಂತ? ಸರ್, ಈಗ ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಇಲಾಖೆಯಲ್ಲಿ ಕುರಿ ಮತ್ತು ಆಡ ಸಾಕಾಣಿಕೆಗೆ ನಾವು ಕೂಡ ಇವರಿಗೆ ಮೊದಲೇನೊಂದು ಪಶುಭಾಗ್ಯ ಹೋದ 2 ವರ್ಷದಲ್ಲಿ ಇತ್ತು. ಆ ಯೋಜನೆಯಲ್ಲಿ ಇವರಿಗೆ ಒಂದು 10+1 ಅಂತ ಒಂದು ಯೋಜನೆ ಇತ್ತು. 10 ಹೆಣ್ಣು 1 ಗಂಡು ಅಂತಿತ್ತು. ಆ ಒಂದು ಯೋಜನೆಯಲ್ಲಿ ಕೂಡ ಅವರು ಮಾಡಿದ್ವಿ. ಮತ್ತು ಅವರಿಗೆ ನಾವು ನಮ್ಮ ಕೆನರಾ ಬ್ಯಾಂಕ್ ಆರ್ಶೆಟ್ಟಿ ರೂಟ್ ಶೆಟ್ಟಿಯಲ್ಲಿ ಕೂಡ ಅವ್ರಿಗೆ ಕೂಡ ತರಬೇತಿ ಕೂಡ ಕೊಟ್ಟಿದ್ವಿ. ಇತ್ತಿತ್ತಲಾಗಿ ಮತ್ತೆ ಕುರಿ ಸಾಕಾಣಿಕೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಶೆಡ್ ಕಟ್ಟಲಿಕ್ಕೆ, ಕುರಿಗಳ ಒಂದು ಶೆಡ್ ಕಟ್ಟಲಿಕ್ಕೆ 68,000 ರೂಪಾಯಿ ಸರ್ಕಾರದಿಂದ ಸಹಾಯಧನ ಕೂಡ ಸಿಗ್ತಾ ಇದೆ. ಸೊ ಇಷ್ಟೆಲ್ಲ ಒಂದು ಸರ್ಕಾರದ ಸಹಾಯಧನ ಸವಲತ್ತುಗಳನ್ನು ಪಡೆದುಕೊಂಡು ನಮ್ಮ ಒಂದು ಹಳಿಯಾಳ ಭಾಗದಲ್ಲಿ ಒಂದು ಸ್ವಲ್ಪ ಪೂರಕವಾದಂಥ ವಾತಾವರಣ ಕುರಿ ಮತ್ತು ಆಡ ಸಾಕಾಣಿಕೆಗೂ ಇದೆ. ಆ ಥರ ನೀವು ಈ ಬಯಲುಸೀಮೆಯಲ್ಲಿ ಹೋದರೆ ಈ ಕುರಿ ಮತ್ತು ಆಡ ಸಾಕಾಣಿಕೆ ಒಂದು ಉಷ್ಣವಾದಂಥ ವಾತಾವರಣ ಬೇಕಾಗುತ್ತೆ. ಅಂದರೆ ಭಾಳ ಬಿಸಿಲಿರಬೇಕು, ಡ್ರೈ ವಾತಾವರಣ ಇರಬೇಕು. ಅಂಥದ್ರಲ್ಲಿ ಒಳ್ಳೆಯ ಬೆಳವಣಿಗೆ ಬರ್ತದೆ, ರೋಗ ಬರುವಂಥದ್ದು ಕಮ್ಮಿ ಆಗ್ತದೆ. ಬಟ್ ಆದರೂ ಕೂಡ ಇಲ್ಲಿ ಇದರ ಒಂದು ಬೇಡಿಕೆ ಭಾಳಷ್ಟು ಇರೋದ್ರಿಂದ ಸೊ ಜನರು ಕೂಡ ಅದನ್ನು ಲಾಭದಾಯಕವಾಗಿತ್ತು. ಒಂದು ಸಣ್ಣ ಮಟ್ಟದಲ್ಲಿ ಒಂದು 10-20-25-30ರವರೆಗೆ ಸ್ಟಾಲ್ ಫೀಡಿಂಗ್ ಅಂದರೆ ಅವನು ಹೊರಗೆ ಬಿಟ್ಟು ಮೇಯಿಸುವಂಥದ್ದಲ್ಲ, ಅಲ್ಲೇ ಮನೆಯಲ್ಲೇ ಕಟ್ಟಿ ಅದಕ್ಕೆ ಬೇಕಾದಂಥ ಮೇವನ್ನು ಕಟ್ ಮಾಡಿ ಮಷಿನಲ್ಲಿ ಹಾಕುವಂಥದ್ದು, ಹಿಂಡಿ ಹಾಕಿ ಅವನು ಒಳ್ಳೆಯ ರೀತಿಯಲ್ಲಿ ಈ ಒಂದು ಗಂಡು ಮರಿಗಳನ್ನು ತಂದು ಒಂದು 6 ತಿಂಗಳು ಸಾಕಾಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ. ಮತ್ತು ಯಾವುದೇ ಒಂದು ಉದ್ಯೋಗ ಮಾಡಬೇಕಂದ್ರೆ ಅದಕ್ಕೆ ನಾವು ಬೇಡಿಕೆ ಇರಬೇಕು, ಮಾರಾಟ ಇರಬೇಕು. ಇಲ್ಲಿ ಆದಂಥ ಒಂದು ಇವರು ಹೋಗಿ ಎಲ್ಲೆಲ್ಲೂ ಮಾರಾಟ ಮಾಡುವಂಥ ವ್ಯವಸ್ಥೆ ಇಲ್ಲ. ಅಲ್ಲೇ ತಾವು ಬೆಳೆದಂಥದ್ದಲ್ಲೇ ಬೇರೆ ಬೇರೆ ರೈತರು ಮತ್ತು ಬೇಡಿಕೆದಾರರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇದರಿಂದ ಲಾಭ ಅನಿಸ್ತಾ ಇದೆ ಮತ್ತು ಇದರಿಂದ ಒಳ್ಳೆಯ ರೀತಿಯ ಒಂದು ಆದಾಯ ಸಿಗ್ತಾ ಇದೆ ಅಂತೇಳಿ ಇತ್ತಿತ್ತಲಾಗಿ ಭಾಳ ಎಜುಕೇಟೆಡ್ ಆದಂಥವ್ರು, ಬೇರೆ ಬೇರೆ ಕೆಲಸದಲ್ಲಿ ಇದ್ದಂಥವ್ರು ಆ ಒಂದು ಬಿಟ್ಟು ಈ ಒಂದು ಉದ್ಯೋಗ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಹಳೆಯದಲ್ಲಿ. ಸರ್, ಸೀತಾರಾಮ ಬೆಳಂಗಿಯವರು ಯುವಕರು ಮತ್ತೆ ತಂದೆ ಜೊತೆ ಸೇರಿಕೊಂಡು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸೀತಾರಾಮ್, ಈಗ ಕುರಿ ಸಾಕಾಣಿಕೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಸರ್ ಈಗ 6 ವರ್ಷ ಆತ್ರಿ, 5-6 ವರ್ಷ ಕಂಟಿನ್ಯೂ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗಿಗೆ ನಮ್ಗೆ ಶೆಡ್ ಆಲ್ರೆಡಿ ಇತ್ರಿ, ಒಂದು ಸಣ್ಣ ಪ್ರಮಾಣ ಇತ್ರಿ. ಆಮ್ಯಾಗ ಬರ್ತಾ ಬರ್ತಾ ನಾವು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು. ಫಸ್ಟ್ 2 ತಂದಿದ್ದೀವಿ, 2 ಎಕ್ಸಾಂಪಲ್ಗೆ ನೋಡೋಣ ಅಂತ 2 ತಂದಿದ್ದೇವೆ. ಆಮ್ಯಾಗ ನೆಕ್ಸ್ಟ್ 5 ಆಯ್ತು. ಐದು ಹತ್ತು ಮ್ಯಾಮ್ಯಾಗ ಹತ್ತು ಮಾಡಿದ್ವಿ. ಅಂದರೆ ಸ್ಲೋಲಿ ಸ್ಲೋಲಿ ಒಂದು ಇಯರ್ ಬಿಟ್ಟು ಒಂದು ಇಯರಿಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋದೇವ್ರಿ. ಸ್ಟಾರ್ಟಿಂಗ್ ಒಂದು ಸತಿ ಮಾಡಿಲ್ಲ, ಹತ್ತು ಆಮ್ಯಾಗ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಐವತ್ತರ ಮಟ ಮಾಡಿದ್ವಿ ರೀ ಟೋಟಲಿ. ಅವತ್ತಿಗೆ ಸಣ್ಣ ಮರಿ ತರೋದ್ರಿ, ಆಮ್ಯಾಗ ಒಂದು ಆರು ಏಳು ತಿಂಗಳ ಸಾಕಿ ಆಮ್ಯಾಗ ಮಾರಾಟ ಮಾಡೋದ್ರಿ. ಆ ಟೈಪ್ ಮಾಡ್ಕೊಂತ ನಾವು ಬಂದಿವ್ರಿ. ಚಲೋ ಅನಿಸ್ತೈತಿ, ಹಂಗೇನಿಲ್ಲ, ಪ್ರಾಫಿಟ್ ಐತಿ. ಬಟ್ ಎಲ್ಲ ಒಟ್ಟು ಮಾಡ್ಬೇಕ್ರಿ ವ್ಯವಸ್ಥೆ. ಹೌದಲ್ಲ, ಡೈಲಿ ಅದು ಕೂಡಲೇ ಒಟ್ಟು ಒಬ್ಬರಾದರೂ ಬೇಕೇ ಬೇಕ್ರಿ. ಹಸಿ ಮೇವು ಕಂಟಿನ್ಯೂ ಕೊಡ್ತೀವ್ರಿ, ಹಸಿ ಮೇವು ಒಣ ಮೇವು ಆಮ್ಯಾಗ ಅಡ್ ಟೈಮ್ ಹಿಂಡಿ ಎಲ್ಲ ಕೊಡ್ತೀವಿ. ಶೆಡ್ಡು ಮುಂಚೆನೇ ಇತ್ತು, ಆದರೆ ಕುರಿ ಸಾಕಾಣಿಕೆ ಬೇಕಾಗುವ ಹಾಗೆ ಮತ್ತೆ ಅದಕ್ಕೆ ಏನೇನು ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಂಡಿವಿ. ಇದು ಹೊಲದಾಗ ಬೇಕಂತ ನಾವು ಶೆಡ್ ಕಟ್ಟಿದ್ದೀವಿ. ಆಮ್ಯಾಗ ನಾವು ಮತ್ತು ಕುರಿ ಎಲ್ಲರೂ ಸಾಕತ್ತಾ ಇದೆ, ಅದರಂತ ನಾವು ಸ್ವಲ್ಪ ನೋಡಬೇಕು ಅಂತ ನಾವು ಸ್ಟಾರ್ಟಿಂಗ್ ಎರಡು ತಂದಿದ್ದೀವಿ. ಎರಡು ತೊಗೊಂಬಂದು ಆಮ್ಯಾಗ ಅದ ಶೆಡ್ನಾಗ ನಾವು ಕಂಟಿನ್ಯೂ ಮಾಡಿದ್ವಿ ಸ್ವಲ್ಪ ವ್ಯವಸ್ಥೆ. ಆಮ್ಯಾಗ ಎರಡು ಪುಟ್ಟ ಹೈಟ್ ಮಾಡಿ ಅದಕ್ಕೆ ಎಲ್ಲ ಏನೇನು ವ್ಯವಸ್ಥೆ ಬೇಕಲ್ಲ ಅದೆಲ್ಲ ಮಾಡಿದ್ದೀವಿ. ಯಾಕೆ ಹೈಟ್ ಬೇಕು? ಹೈಟ್ ಬೇಕಂದ್ರೆ ನಾವು ಈಗ ಮೂತ್ರ ವಿಸರ್ಜನೆ ಇದು ಮಲಮೂತ್ರ ಇದಿತ್ತಲ್ರಿ, ಅದೆಲ್ಲ ಒಂದು ಜಗಿನಾಗ ನಿಂತ ಅದೆಲ್ಲ ನಮ್ಗೆ ಬೇಜಾರು ಅನಿಸ್ತೈತಿ. ನಾವು ಟಾಯ್ಲೆಟ್ ಮಾಡಿದ ಕೂಡಲೇ ಅದ ಜಗಿನಾಗ ಊಟ ಮಾಡೋದು ನೀರು ಕುಡಿಯೋದು ಅಂದ್ರೆ ನಮ್ಗೆ ಆಗೋಂಗಿಲ್ಲ. ಮನುಷ್ಯರ ನಾವು ಹೆಂಗಿರ್ತೀವಲ್ಲ, ನಾವು ಅದ ಟೈಪ್ ಅದು ಪ್ರಾಣಿ ಅಂತ ನಾವು ತಿಳ್ಕೊಂಡು ಅವೆಲ್ಲ ಸೆಟ್ಟಿಂಗ್ ಮಾಡಿದ್ರು. ಅದೆಲ್ಲ ಕ್ಲೀನ್ ಇರ್ಬೇಕ್ರಿ, ಇವು ಸೊಳಿ ಗಿಳಿ ಎಲ್ಲ ಒಟ್ಟು ಗಲೀಜು ವಾಸನೆ ಬರಬಾರ್ದ್ರಿ. ಆ ಟೈಪ್ ಮಾಡಿದ್ರಿ ವ್ಯವಸ್ಥೆ. ಎಷ್ಟು ಅದಕ್ಕೆ ಬಂಡವಾಳ ಹಾಕಿದ್ದ ಮನೆ ಕಟ್ಟಲಿಕ್ಕೆ? ಅದಕ್ಕೆಲ್ಲ ಮನೆ ಕಟ್ಟಲಿಕ್ಕೆ ನಾವು ಫಸ್ಟ್ ಮುಂಚೆನೆ ಕಟ್ಟಿದ್ದೀವಿ ರೀ, ಹಂಗೇನಿಲ್ಲ, ಮುಂಚೆನೆ ರೆಡಿ ಇತ್ತು ನಮ್ದು. ಆಮ್ಯಾಗ ನಾವು ಸಾವಕಾಶ ಸ್ವಲ್ಪ ಅದ್ರಾಗ ಎಲ್ಲ ಸ್ಟೀಲ್ ಎಲ್ಲ ಯೂಸ್ ಮಾಡಿ ಆಮ್ಯಾಗ ಇದು ಮಾಡಿದ್ವಿ ಬೆಡ್ ಟೈಪ್. ಈಗ ನದಾಫ್ ಸರ್, ಶೆಡ್ ಇರ್ತಲ್ಲ ಕುರಿ ಸಾಕಾಣಿಕೆಗೆ ಇದೇ ರೀತಿ ಇರಬೇಕು ಹಂಗೇನು ಇರುತ್ತ ಸರ್? ಈಗ ಅವ್ರು ಹೇಳಿದ್ದು ಈಗ ಆಲ್ರೆಡಿ ಹೇಳಿದ್ರು, ತಾವು ಸ್ವಚ್ಛತೆ ಇರಬೇಕಂತೇಳಿ ನಾವು ಆ ರೂಪದಲ್ಲಿ ಮಾಡಿವ ಅಂತೇಳಿ. ಬಟ್ ತಾವು ವೈಜ್ಞಾನಿಕವಾಗಿ ನೋಡಿದಾಗ ಈ ಕುರಿಗಳಿಗೆ ತಂಪಾಬಾರ ಸರ್, ಹಾಗಾಗಿ ಆಮೇಲೆ ಈ ಸೊಳ್ಳೆಗಳು ಬರಬಾರ. ಸೊಳ್ಳೆ ಜಾಸ್ತಿ ಇತ್ತು ಮತ್ತೆ ನೊಣ ಇತ್ತು ಅಂದ್ರೆ ಈ ವೈರಸ್ ಹರಡುವಂತ ರೋಗ ಬಹಳ ಬರ್ತದೆ. ಎಸ್ಪೆಷಲಿ ಬ್ಲೂ ಟಂಗ್ ಇರ್ಬೋದು, ಕಾಲ್ಮೆ ಇಲ್ಲ ಬೇರೆ ಬೇರೆ ವೈರಸ್ ರೋಗ ಬರ್ತದೆ ಕುರಿ ಆಡಲ್ಲಿ. ಸೊ ಹಾಗಾಗಿ ನೀವು ಬೈಸಿ ಮೇಲೆ ನೋಡಕ ರಾಯಚೂರು ಮತ್ತೆ ಆ ಕಡೆ ಕೊಪ್ಪಳ ಸೈಡ್ ಹೋದ್ರೆ ಸುತ್ತು ಕಡೆ ಎಲ್ಲ ಇವನ್ ಮಚ್ಚರದೇ ಹಾಕಿರ್ತಾರೆ ಅದರಲ್ಲಿ ಸೊಳ್ಳೆ ಬರಬೇಡ ಅಂತ. ಯಾಕಂದ್ರೆ ವೈರಸ್ ರೋಗ ಒಂದ್ಸಲ ಬಂತಾರೆ ಎಲ್ಲಕ್ಕೂ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಅವರು ಮೊದಲನೇದ್ದು ಸೊಳ್ಳೆ ಮತ್ತೇನು ಸ್ವಚ್ಛ ಇಟ್ಕೊಂಡರೆ. ಎರಡನೇದ್ ನಮ್ಮ ಭಾಗದಲ್ಲಿ ಬಹಳಷ್ಟು ಇಲ್ಲಿ ಮಲೆನಾಡು ಇರೋದ್ರೆ ಮಳೆ ಜಾಸ್ತಿ ಆಗ್ತದೆ ಸರ್. ಸೊ ಒಂದ್ ಮೂರ್ನಾಲ್ಕು ತಿಂಗಳು ಬಹಳ ಕಷ್ಟ ಇಲ್ಲಿ, ತಂಪಾಯ್ತು ಮತ್ತೆ ಅದರಿಂದ ರೋಗ ನುರಿಜನು ಬರ್ತಾ ಇರ್ತದೆ. ಹಾಗಾಗಿ ಅದನ್ನ ಇವರೇನು ಎತ್ತರ ಜಾಗದಲ್ಲಿ ಮಾಡಿದ್ದಾರೆ, ಈವನ್ ನಮ್ದು ಇಲ್ಲಿ ಬಹಳಷ್ಟು ಒಂದ್ ಸ್ವಲ್ಪ ಗೌಳಿ ಜನನು ಆಡು ಸಾಕಾಣಿಕೆ ಮಾಡಿದ್ದಾರೆ, ಅದಕ್ಕೂ ಕೂಡ ಎತ್ತರ ಜಾಗದಲ್ಲಿ ಮೆಟ್ಲ ಟೈಪ್ ಮಾಡಿರ್ತಾರೆ, ಅಲ್ಲಿ ಬಂದು ಕೂತ್ ಬಿಡ್ತದೆ. ಹೀಗಾಗಿ ಏನಾಯ್ತು, ಇದು ಮೊಲ ಮತ್ತು ಮೂತ್ರ ಯೂರಿನೇಷನ್ ಎಲ್ಲ ಕೆಳಗೆ ಹೋಗ್ಬಿಡ್ತದೆ. ಸೊ ಅವಾಗ ಅವು ಡ್ರೈ ಆಗಿರ್ತವೆ, ಎಷ್ಟು ಡ್ರೈ ಆಗಿರ್ತದೆ ಕುರಿ ಆಡು ಅಷ್ಟು ಖುಷಿ ಆಗಿರುತ್ತೆ ಸರ್, ಆರೋಗ್ಯ ಚಲೋ ಇರ್ತದೆ. ಸೊ ಹಾಗೆ ಅದನ್ನ ಮಾಡಿದಂಥದ್ದು ಒಳ್ಳೇದು ಸರ್. ಅದಕ್ಕೆ ನಿಂತ್ಕೊಳ್ಳಿ ಜಾಗ ಇರುತ್ತಲ್ಲ, ಕೆಲವೊಂದ್ಸ ಚೀಟ್ ಹಾಕ್ತಾರೆ, ಕೆಲವೊಂದ್ಸಿನ ಜಾಲರಿ ಹಾಕ್ತಾರೆ, ಹೇಗಿದ್ರು ಒಳ್ಳೇದು? ಕೆಲವೊಂದ್ಸ ಕಟ್ಟಿಗೆ ಮಾಡಿರ್ತಾರೆ. ಅಲ್ಲ, ಕಟ್ಟಿಗೆದಾದ್ರೆ ಬೆಸ್ಟ್ ಸರ್, ಕಾಲು ಜಾರೋದಿಲ್ಲ ಮತ್ತು ಅವ್ಳು ಗ್ರಿಪ್ ಇರ್ತದೆ, ಆಮೇಲೆ ಎಲ್ಲ ಇದ್ರೆ ಕೆಳಗೆ ಜಾರು ಹೋಗ್ಬಿಡ್ತದೆ. ಸ್ವಲ್ಪ ಇದು ಸಿಮೆಂಟ್ ಅದ ಕಾಲು ಜಾರು ಅಂತ ಇದಿರ್ತದೆ, ಭಾಳ ಗ್ಯಾಪ್ ಬಿಟ್ರಂದ್ರೆ ಅದರಲ್ಲಿ ಕಾಲು ಸಿಗುವಂಥದ್ದು ಚಾನ್ಸ್ ಇರ್ತದೆ. ಕಟ್ಟಿಗೆದಾದ್ರೆ ಬೆಸ್ಟು, ಇಲ್ಲಾಂದ್ರೆ ಇದು ಜಾಲರಿ ಹೊಸ್ದಾಗಿ ಇನ್ನೂ ಒಂದು ಫೈಬರ್ದು ಬಂದದರಿ, ಈಗ ಬೇರೆ ರೆಡಿಮೇಡ್ ಫೈಬರ್ ಟೈಪ್ ಬಂದಿದಾವೆ, ಅದನ್ನು ಎಲ್ಲ ಹಾಕ್ತಾರೆ ಒಳ್ಳೆ ವೈಜ್ಞಾನಿಕವಾಗಿ ಕೂಡ. ನೀವು ಎಲ್ಲಿಂದ ತೊಗೊಂಬರ್ತೀರಿ, ಹೇಗೆ ತರ್ತೀರಿ ಕುರಿಯನ್ನ? ಶೀತರ ನಮ್ದು ಈಗ ಸರ್ ಲೋಕಲ್ ಅಂದ್ರೆ ನಾವು ಕಿತ್ತೂರ ಎರಗಟ್ಟಿ ಇದ ಗೋಕಾಕ ಆಮ್ಯಾಗ ಇಲ್ಲಿ ನಮ್ದು ಅಣ್ಣಾವರ ಹಳಿಯಾಳ ಪ್ಯಾಟಿನಾಗ ಯಾವ್ದು ಒಟ್ಟ ಚಲೋ ನಮ್ದು ಸ್ವಲ್ಪ ಕಂಡು ತಂದ್ರೆ ನಾವು ಅಲ್ಲಿಂದ ತಗೊಂಬಂದ್ಬಿಡಿದ್ರಿ. ಒಂದ ಸಡಿ ತಂತ ಫಿಕ್ಸ್ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ತಾವ ಅಲ್ಲಿ ಹೊರ ಸಿಗ್ತಾವ ಅಂತ? ಪ್ಯಾಟಿ ಇರ್ತೈತಲ್ಲ ಸರ್, ಸೋಮವಾರ ಇರ್ತೈತ್ರಿ, ಆಮ್ಯಾಗ ಮಂಗಳವಾರ ಇರ್ತೈತಿ, ಅವಾಗ ಹುಕ್ಕೆಸ್ ನೋಡ್ತೀವಿ. ಆಮ್ಯಾಗ ಒಂದು ಚಾಯ್ಸ್ ಆತಂದ್ರೆ ತಗೊಂಬರ್ತೀವಿ ರೀ, ಇಲ್ಲಾದ್ರೆ ಕುರುಬರು ಇರ್ತಾರೆ ಅವ್ರ ಕಡೆ ಇತ್ತಂದ್ರೆ ಸ್ಟಾಕ್ ಅವ್ರ ಕಡೆಯಿಂದ ತಗೋತೀವಿ. ಹೇಗೆ ರೇಟ್ ಹೆಂಗೆಲ್ಲ ಫಿಕ್ಸ್ ಆಗೋದು? ರೇಟ್ ಸರ್ ಮರಿ ಮ್ಯಾಗ ಡಿಪೆಂಡ್ ಇರ್ತೈತಿ ಸರ್, ಒಂದು ಮೂರು ತಿಂಗಳದ ನಾಲ್ಕು ತಿಂಗಳದ ಆಮ್ಯಾಗ ಕೋಡ್ ಬಂದಿದ್ದು ಆಮ್ಯಾಗ ಆಕ್ಟಿವಿಟಿ ನೋಡ್ಕೆಸ ಒಂದು ಮಿನಿಮಮ್ ಒಂದು 17-18 ಕೆಜಿ ಆದರೂ ಇರ್ಬೇಕು ರೀ ಮರಿ. ಹೌದಾ? 17-18 ಕೆಜಿ ಇತ್ತಂದ್ರೆ ಭಾಳ ಬೆಟರ್ ರೀ, ಯಾಕಂದ್ರೆ ಅದೆಲ್ಲ ದಾಟ್ ಬಂದಿರ್ತೈತ್ರಿ. ಈಗ ನೆಗಡಿ ಜ್ವರ ಹಂಗೆಲ್ಲ ಅಷ್ಟೇನೆ ಇದಾಗೋಂಗಿಲ್ರಿ, ತಡಿಯೋಂಗಿಲ್ರಿ. ಏನಾದರೂ ಬೇರೆ ಕಾಯಿಲೆ ಬಂತಂದ್ರೂ ಇನ್ಫೆಕ್ಟ್ ಆಗೋಂಗಿಲ್ರಿ ಅಷ್ಟು. ನಮಗೆ ಸಣ್ಣ ಮರಿ ನಾವು ತೊಗೊಂಬರ್ತೀವಿ ಅಂದ್ರೆ 4-5 ಮಟ್ಟ ಸಿಗ್ತೈತ್ರಿ. ಬಂದ ಕೂಡಲೇ ಮತ್ತೆ ನೆಗಡಿ ಇವು ಅವು ಇವು ಎಲ್ಲ ಭಾಳ ತ್ರಾಸ ಆಗ್ತೈತ್ರಿ, ನಮ್ಗೆ ಎಲ್ಲ ಮೇಂಟೈನ್ ಮಾಡಕ್ ಆಗೋಂಗಿಲ್ಲ. ಬಂದ ಕೂಡಲೇ ನಾವು ತಂದಿದ್ದೆಲ್ಲ ಮರಿ ಎಲ್ಲ ಬಂದ ಕೂಡಲೇ ಇವು ಹುಲ್ಲ ಮೇವು ಎಲ್ಲ ತಿಂತಾವ್ರಿ. ಬಂದ ಕೂಡಲೇ ಡೈರೆಕ್ಟ್ ಅವು ಒಂದು 2-3 ದಿವಸ ಅಷ್ಟೇ ಇದಾಗ್ತೈತ್ರಿ ಸರ್. ತಾಯಿ ಜೊತೆ ಬಿಟ್ಟು ಬರ್ಬೇಕಂದ್ರೆ ತ್ರಾಸ ಆಗ್ತಿಲ್ರಿ, ಒಂದ್ 2-3 ದಿವಸನಾಗ ಅಂದ್ರೆ ಸೆಟ್ ಆಗ್ಬಿಡ್ತೈತ್ರಿ, ಹಂಗೇನಿಲ್ಲ. ಮತ್ತೆ ಗುಂಪಲ್ಲೇ ಇರ್ತಾವ? ಹಾ, ಗುಂಪಲ್ಲಿ ಇರ್ತಾವ್ರಿ. ನಿಮಗೆ 15 ಕೆಜಿ ಅಂತೇಳಿ ಅಂದ್ರೆ ಇಲ್ಲಿ ಎಷ್ಟು ಕೆಜಿ ಆಗುತ್ತಾನೆ ಬೆಳೆಸ್ತೀರಿ ಹಾಗಾದ್ರೆ? ಅದ ಸರ್ ನಾವು ಯಾವ ಟೈಪ್ ವ್ಯವಸ್ಥೆ ಮಾಡಿರ್ತೇವ್ರಿ, ನಾವು ಫುಡ್ ಹಾಕೋದು ಆಮೇಲೆ ಎಲ್ಲ ಟೈಮ್ ಟು ಟೈಮ್ ನೀರು ಎಲ್ಲ ವ್ಯವಸ್ಥೆ ಹೆಂಗಿರ್ತೈತಿ ಅದ್ರ ಮ್ಯಾಗ ಡಿಪೆಂಡ್ ಇರ್ತೀವಿ ಸರ್. ಈಗ ಕಂಟಿನ್ಯೂ ಒಂದು ಮಿನಿಮಮ್ ಅರ್ಧ ಕೆ ಜಿ ಆದ್ರೂ ಬೇಕ್ರಿ, ಪಾವ್ ಕೆ ಜಿಯಿಂದ ಅರ್ಧ ಕೆ ಜಿ ಆದ್ರೂ ಅದಂತದ್ದು ಕುರಿಕ್ರಿ ಕೊಡ್ರಿ, ನಾವು ಫೀಡ್ ಕೊಡ್ತೇವ್ರಿ. ಎಂತ ಆಹಾರ ಬೇಕು ಇದಲ್ಲ ಸರ್? ನಾವು ಈಗ ಫ್ಯಾಟ್ ಬರ್ಬೇಕಂದ್ರೆ ಇದು ಶೇಂಗಾ ಹೆಂಡಿ ರೀ ಸರ್, ಆಮ್ಯಾಗ ಗೊಂಜಾಳ ಹಾಕ್ತೀವಿ, ಪ್ಲಸ್ ಇದು ಗೋಧಿ ರೀ, ಆಮ್ಯಾಗ ಪಿಡಿಸ್ ಅಂತೂ ಹಾಕೊಂಗಿಲ್ಲ ಸರ್. ಇದು ಬೇಕಾಗಿಲ್ಲ? ಇಲ್ಲ ಹಾಕ್ತಾರ ರೀ ಒಬ್ಬೊಬ್ರು, ನಾ ಹಾಕೊಂಗಿಲ್ಲ ರೀ, ನಾ ಇದ್ದು ಹೇಳ್ತೀನಿ ನಮ್ದು ರೀ, ಒಬ್ಬೊಬ್ರು ಹಾಕ್ತಾರ ರೀ. ಅದು ಕುರಿದಂತ ಸಪ್ರೇಟ್ ಆಗಿ ಫೀಡ್ ಬರ್ತೈತಿ ರೀ, ಅದು ಹಾಕ್ಲಿಲ್ಲ ನಡೀತಾ? ಹಾಂ ನಡೀತೈತಿ ರೀ, ಇದು ಗೊಂಜಾಳ ಆಮ್ಯಾಗ ಹಿಂಡಿ ಶೇಂಗಾ ಹಿಂಡಿದ್ರೆ ಅದು ನಡೀತೈತಿ, ಮತ್ತು ಹಸಿ ಮೇವು ಹಾಕ್ತೀವಿ, ಒಣ ಮೇವು ಒಟ್ಟು ಮಿಕ್ಸ್ ಬೇಕ್ರಿ ಅದಕ್ಕೆ ಮೇನ್ ಅಂದ್ರೆ ಸರ್. ಆಮ್ಯಾಗ ಸೈಲೇಜ್ ಮಾಡಿದಿರ್ತೈತ್ರಿ ಅದು ಹಾಕ್ತೀವಿ. ಎಷ್ಟು ಕೊಡಬೇಕು ಇಂಥವೆಲ್ಲ ಆಹಾರ? ನಾವೇನು ಸದ್ಯಕ್ಕೆ ಸರ ಮೂರು ಟೈಮ್ ಕೊಡ್ತೀರಿ, ಮೂರ ಒಂದೊಂದು ಸತಿ ನಾಲ್ಕು ನಾವಿದ್ರಿ. ಏನು ಸರ ಒಂದು ನಾಲ್ಕೈದು ಬುಟ್ಟಿ ಹಾಕೇಸ್ ತುಂಬಕೇಸ್ ಬಿಟ್ಬಿಡ್ತೀರಿ ಅದಕ್ಕೆ, ಆಮ್ಯಾಗ ಖಾಲಿ ಆಯ್ತಂದ್ರೆ ಮತ್ತೆ ಹಾಕ್ತೀವಿ. ಹತ್ತು ಮರಿಗೂ ಕೂಡ ನಾಲ್ಕು ಬುಟ್ಟಿ ಆದ್ರೆ ಸಾಕು ಹೇಗೆ? ಕಟ್ಟಿಂಗ್ ಮ್ಯಾಗ ಇರ್ತೈತಿ ಸರ, ದೊಡ್ಡ ಸ್ವಲ್ಪ ಸಣ್ಣ ಪ್ರಮಾಣ ಇತ್ತಂದ್ರೆ ಸಣ್ಣ ಪುಡಿ ಪುಡಿಯಾಗಿ ಮಾಡಿರ್ತೀರಿ ಮಷೀನ್ ಇಲ್ಲಿ ಕಟ್ ಮಾಡಿ ಅರ್ಧ ಇಂಚ್ ಆಗ್ತೈತಿ ಸರ್. ಸರಿ, ಅದನ್ನ ಎಷ್ಟು ಕೆಜಿ ಎಷ್ಟು ಕೆ ಜಿ ಕೊಡಬೇಕು ಒಂದು ಮರಿಗೆ? ಈ ಒಂದು ಬುಟ್ಟಿ ಆದ್ರೂ ಬೇಕ್ರಿ ದಿವಸಕ್ಕೆ ಸರ್, ಒಂದು ಕುರಿಕ್ರಿ ಮಿನಿಮಮ್ ಅಷ್ಟಾದ್ರೂ ಬೇಕ್ರಿ. ಮುಂಜಾನೆ ಅರ್ಧ ಸಂಜೆಕ್ ಅರ್ಧ ಹಿಂಗೆ? ಹ್ಮ್, ಒಟ್ಟು ಇಡೀ ದಿನ ಕುಡಿ ಒಂದು ಬುಟ್ಟಿ ಆದ್ರೂ ಬೇಕ್ರಿ ಒಂದು ಬುಟ್ಟಿ. ಈಗ ಸೈಲೇಜ್ ಇರುತ್ತೆ ಅದು ಅರ್ಧ ಬುಟ್ಟಿ, ಹಸಿ ಮೇವು ಸೈಲೇಜ್ ಅರ್ಧ ಬುಟ್ಟಿ ಆಗುಂಗಿಲ್ಲ ಸರ್, ಸೈಲೇಜ್ ಅದ ಸ್ವಲ್ಪ ಸುಸ್ತು ಮಾಡ್ತಿದ್ರಿ ಅದಕ್ಕೆ ಮಬ್ಬ ಟೈಪ್ ರೀ, ಯಾಕಂದ್ರೆ ಅದು ಪೂರಾ ಕಂಟಿನ್ಯೂ ಅದೇ ಕೊಟ್ಟು ಕಟ್ರೆ ಆಗುವಂಗಿಲ್ಲ ಸರ್. ನಾಷ್ಟಾ ಟೈಪ್ ರೀ, ಬೆಳಿಗ್ಗೆ ಒಂದು ನಾವೇನು ಕೈ ತಿಂಡಿ ಕೊಡ್ತೀವಲ್ರಿ ಕಾಳದು, ಅದು ಕೊಟ್ಟು ಅದು ಕೂಡಲೇ ಆಮ್ಯಾಗ ಸೈಲೇಜ್ ಹಾಕ್ತೀವಿ ರೀ. ಸೈಲೇಜ್ ಹಾಕಿದ ಕೂಡಲೇ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಇರ್ತೈತಿ ನಡಕ್ರಿ ಸರ್. ಆಮ್ಯಾಗ ಹಸಿ ಮೇವು ಕೊಡ್ತೀವಿ, ಹಸಿ ಮೇವು ಆದ ಕೂಡಲೇ ಆಮ್ಯಾಗ ಡೈರೆಕ್ಟ್ ಈಗ ಇಡೀ ದಿನ ಹಸಿ ಮೇವು ಇರ್ತೈತಿ ರೀ. ಆಮ್ಯಾಗ ಸಂಜೆ ಬೇಕಾದ್ರೆ ಮತ್ತೊಂದು ಸತಿ ಕೈ ತಿಂಡಿ ಕೊಟ್ಟಕ್ಕೆ ಹಸಿ ಮೇವು ಕೊಟ್ಟು ಹೋಗ್ತೀವಿ ರೀ. ಡಾಕ್ಟ್ರ್ ಈಗ ಆಹಾರ ಕುರಿತು ಹೇಳ್ತಾ ಇದ್ರು, ಹಸಿ ಮೇವು ಸಿಗಲಾರದಂಥ ಪ್ರದೇಶ ಕೂಡ ಇರ್ತವೆ ಎಷ್ಟೋ ಸರಿ. ನಮ್ಮ ಸುತ್ತಮುತ್ತ ಬರೀ ಅರಣ್ಯ ಇದೆ ಅನ್ನುವಂಥದ್ದು ಒಂದು, ಅಲ್ಲಿ ಮೇವು ಸಿಗುತ್ತೋ ಇಲ್ಲೋ ಇಂಥವೆಲ್ಲನೂ ಇರುತ್ತೆ. ಅಂತ ಹೊತ್ತಿನಾಗ ಏನು ಮಾಡ್ಬೋದು? ಸೈಲೇಜ್ ಪೂರ್ತಿ ಒಂದೇ ಕೊಟ್ಟರೆ ಸರಿ ಹೋಗಿಲ್ಲ ಸರ್. ಅವ್ರು ಹೇಳಿದಂಗೆ ಈಗ ಆಹಾರ ಮತ್ತು ಮೇವು ಬಂದಾಗ ಒಂದು ಆಕಳ ಮೇಂಟೈನ್ ಮಾಡೋದ್ರಲ್ಲಿ ಒಂದು 10 ಕುರಿನೇ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಅವ್ರು ಹೇಳಿದ್ರಲ್ಲ, ಒಂದು ಕುರಿ ಆಡಿಗೆ ಭಾಳಾದ್ರೆ 3-4 ಕೆಜಿ ದಿನಕ್ಕೊಂದು ಹುಲ್ಲು ಬೇಕಾಗ್ತದೆ. ಆಮೇಲೆ ಅದರಲ್ಲಿ ಕಂಪಲ್ಸರಿ ಡ್ರೈ ಫುಡ್ ಅಂತ ಹೇಳ್ತೀವಿ ನಾವು, ಅಂದರೆ ಡ್ರೈ ಫಾರೇಜ್. ಈಗ ಒಂದು ಹೊಟ್ಟು ಯೂಸ್ ಮಾಡ್ತಾರೆ, ಆ ಹೊಟ್ಟು ಕಂಪಲ್ಸರಿ ಡ್ರೈ ಹಾಕ್ಲೇಬೇಕು ಅವ್ರು. ನೀವು ಎಷ್ಟೇ ಹಸಿ ಹುಲ್ಲಿದ್ರು ಕೂಡ ಒಂದು ಅರ್ಧ ಕೆ ಜಿ ಅಂದ್ರೆ 1 ಕೆ ಜಿ ಆದರೂ ಡ್ರೈ ಹಾಕ್ಲೇಬೇಕು ಸರ್. ಅದ್ರ ಜೊತೆ ಒಂದು 100-150 ಗ್ರಾಮ್ ಹಿಂಡಿ ಕೊಟ್ಟರೆ ಸಾಕು ಅವ್ರು. ಈಗ ಅವ್ರು ರೆಡಿಮೇಡ್ ಹಿಂಡಿ ಕೊಡ್ತಾ ಇಲ್ಲ, ಡೈರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ತಾರೆ, ಕಾಳು ಗೋಯಿನ ಜೋಳ ಮತ್ತು ಜೋಳದ್ದು ಗೋಧಿ ಪ್ಲಸ್ ಹಿಂಡಿ ಮಿಕ್ಸ್ ಮಾಡಿ ಒಂದು 100-150 ಗ್ರಾಮ್ ಕೊಟ್ಟರೆ ಸಾಕು. ಅದ್ರ ಜೊತೆ ಅವರಿಗೆ ಸೈಲೇಜ್ ಮಾಡ್ತಾರೆ ಅಂದ್ರೆ ಸೈಲೇಜು ಅದ ಏನಿಲ್ಲ ಸರ್. ಒಂದೊಳ್ಳೆ ಅವ್ರ ಕಡೆ ಗೋವಿನ ಜೋಳ ಸೈಲೇಜ್ ಭಾಳ ಉತ್ತಮವಾಗಿ ಒಂದು ಸೈಲೇಜ್ ಆಗ್ತದೆ, ಕನ್ನಡದ ರಸಮೇವ್ ಅಂತ ಹೇಳ್ತೀವಿ ಅದು. ಸೊ ಆ ರಸಮೇವ್ ಅದನ್ನ ಅವರು ಸ್ಟಾಕ್ ಮಾಡಿ ಇಟ್ಕೋತಾರೆ. ತಾವು ಇಲ್ಲಿ ನೋಡ್ತೀರ ಅವರು ಒಂದು ಕೃಷಿ ಹೊಂಡ ಮಾಡಿದ್ದಾರೆ, ಅಲ್ಲಿ ಇದನ್ನ ಮಾಡಿ ಎಲ್ಲ ಸುತ್ತು ಕಡೆ ಬೆಳೀತಾರೆ, ಅದರಿಂದ ಆರ್ಗ್ಯಾನಿಕ್ ಫಾರ್ಮ್ ಆಗಿ ಅದನ್ನ ಸೈಲೇಜ್ ಬೆಳೀತಾರೆ. ಹಾಗಾಗಿ ಅವ್ರು ಎಲ್ಲಿ ಕೊಂಡು ತರುವಂಥದ್ದು ಮಾಡೋದಿಲ್ಲ. ಒಂದ್ವೇಳೆ ಅವ್ರಿಗೆ ಯಾವುದು ಹುಲ್ಲೇ ಸಿಗ್ತಾ ಇಲ್ಲ ಅಂತಂದ್ರೆ, ಅಟ್ ಲೀಸ್ಟ್ ಏನು ಡ್ರೈ ಫೋಡರ್ ಸಿಗ್ತಾರ ಅದನ್ನಾರು ಕಟ್ ಮಾಡಿ ಒಂದು 2-3 ತಿಂಗಳು ಮೇಂಟೈನ್ ಮಾಡ್ಬೋದು. ಅಂತ ಏನು ದೊಡ್ಡ ಇದಕ್ಕೆ ನಾವು ಈ ದನಗಳ ತರ ಅಲ್ಲಿ ಹುಲ್ಲಂತ ಶೇಖರ ಮಾಡೋದು. ಶೇಂಗಾ ಹೊಟ್ಟು ಇರುತ್ತೆ, ಶೇಂಗಾ ಹೆಸರಿಂದ ಹಾಕ್ಬೋದು, ಹುಳಿ ಹೊಟ್ಟು, ಸೋಯಾಬೀನು ಇಂಥದ್ದು ಕೂಡ ಬಹಳ ಒಳ್ಳೆ ಪ್ರೋಟೀನ್ ಇದ್ದಂತ ಒಂದು ಹೊಟ್ಟು ಅದ, ಅದನ್ನೆಲ್ಲ ಹಾಕಿ ಮಾಡ್ಬೋದು ಸರ್. ಆಮೇಲೆ ಬೂಸಾ ಇರ್ತದೆ ಅಥವಾ ದೊಡ್ಡ ದೊಡ್ಡ ಇದರಲ್ಲಿ ಫ್ಯಾಕ್ಟರಿಯಲ್ಲಿ ಅದೇನು ಕಾಳ ಎಲ್ಲ ಬಿದ್ದಿರ್ತದೆ ಅಂತದನ್ನು ಕೂಡ ತಂದು ನಾವು ಖರ್ಚು ಕಮ್ಮಿ ಮಾಡ್ಲಿಕ್ಕೆ 300-400 ಗ್ರಾಮ್ ಹಾಕ್ಬೋದು ಸರ್. ಅದನ್ನ ಹಿಂಡಿ ಕೊಡ್ಲಿಕ್ಕೆ ಅವರು ನಾವು ಖರ್ಚು ಮಾಡ್ಲಿಕ್ಕೆ ಅಂತದ್ದು ಮಾಡಿ ಮೇಂಟೈನ್ ಮಾಡೋ. ಇತ್ತಿದ್ದಾಗ ನಮ್ಮ ಹಳ್ಯಾಳ ತಾಲೂಕಿನಲ್ಲಿ ಸೈಲೇಜ್ ಕೂಡ ಮಾರ್ಕೆಟಿಂಗ್ ಸಿಗ್ತಾ ಇದೆ, 6 ರೂಪಾಯಿ ಕೆ ಜಿ ಸಿಗ್ತಾ ಇದೆ ಸರ್. ಸೊ ನಾವು ಬೇರೆದ್ರಲ್ಲಿ ನೋಡಿದರೆ 1 ಕೆಜಿಗೆ 6 ರೂಪಾಯಿ ಅಂತಂದರೆ ನಾವು 1 ಕೆಜಿಯಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಸೊ ಒಂದು 4-4 ಕುರಿ ಹಾಕ್ಬೋದು. ಒಂದು 300-6 ರೂಪಾಯಿ ಅಂದರೆ ಒಂದು 50 ಕೆಜಿ ಬ್ಯಾಗ್ ಸೈಲೇಜ್ ಸಿಗ್ತದೆ, 300 ರೂಪಾಯಿಗೆ ಒಂದು ಬ್ಯಾಗ್ ಇರ್ತದೆ. ನಾವು ರಿಚಾರ್ಜ್ ಮಾಡಿದ್ದೀವಿ ಸರ್ ಒಂದು ಮೊಬೈಲಿಗೆ 400-500 ರೂಪಾಯಿ, ಅದರಲ್ಲಿ ಒಂದು ತಿಂಗಳಲ್ಲಿ 4-5 ಕುರಿ ಸಾಕಾಣೆ ಮಾಡ್ಬೋದು ಸೈಲೇಜ್ ಅಲ್ಲಿ. ಅದನ್ನ ಸೈಲೇಜ್ ಮಾಡ್ಕೊಳ್ಳೋದು ಅಂತ ಕಷ್ಟದ್ದೇನಲ್ಲ, ಅಷ್ಟದ್ದೇನಲ್ಲ ಸರ್. ತಮ್ದಲ್ಲಿ ಒಂದು 1/2 ಎಕರೆ ಹೊಲ ಇದ್ರೆ ಈಗ ಅವ್ರಿಗೆ ಅವ್ರಿಗೆ ಆಮೇಲೆ ಕೇಳಿ ಸರ್, ಅವ್ರದ್ದು 1-2 ಎಕರೆ ಹೊಲ ಇದೆ, ಅವ್ರು ಪ್ರಾಕ್ಟಿಕಲ್ ಕೇಳಿ 1 ಎಕರೆಯಲ್ಲಿ ಕಬ್ಬು ಹಾಕಿದ್ದಾರೆ, 1 ಎಕರೆಯಲ್ಲಿ ಕಬ್ಬದ ಲಾಭ ಬರ್ತಾ ಇದೇನೋ, ಒಂದು 15 ಕುರಿ ಆಡ ಬರ್ತಾ ಇದೆ, ಅವ್ರಿಗೆ ಪ್ರಾಕ್ಟಿಕಲಿ ಮಾತಾಡ್ಸ ಹೇಳಿ ಏನನ್ಸು? ಕುರಿದ ಪ್ರಾಫಿಟ್ ಐತ್ರಿ ಹಂಗಿಲ್ಲ ಸರ್. ಈಗ ಹೋದ ವರ್ಷ ಅದ ಕಬ್ಬು ಹಾಕಿರಿ ಸರ್, 50,000 ರೂಪಾಯಿ ಅದ್ರಾಗಿಂದ ತಗೊಂಡ ನಾ ಅದ ಮರಿ ತಗೊಂಬಂದಿದ್ದ ಅದರ ಇನ್ನು. ಈಗ ಇಲ್ಲಂದ್ರು ಸರ 1.5 ಲಕ್ಷ ಕ್ರಾಸ್ ಆಗೈತ್ರಿ ಅದ. ಈಗ ನೀವು ನೋಡಾತಿರಲ್ಲ ಪ್ರಾಕ್ಟಿಕಲಿ ಅಷ್ಟು ಮಾಲ್ ಐತ್ರಿ, ಇನ್ನು ಸೇಲ್ ಮಾಡಿಲ್ರಿ ನಾ, ಯಾಕಂದ್ರೆ ನಾ ಗಣೇಶ ಚತುರ್ಥಿಗೆ ಮಾರ್ಕೆಟಿಂಗ್ ಹೇಳಿದ್ವಲ್ರಿ, ಆ ಟೈಪ್ ಆಗಿದ್ದ ಕೂಡಲೇ ನಾ ಸುಮ್ಮನೆ ಎಲ್ಲ ಸ್ಟಾಕ್ ಮಾಡಿ ಇಟ್ಬಿಟ್ರಿ. ಹಂಗೆ ಇದೇ ಕೊಟ್ಟದ ಕೂಡಲೇ ಮೋಸ್ಟ್ಲಿ ಒಂದು 1-2 ಮಟ ಹೋಗ್ತಿತ್ರಿ ನನ್ನ ಅಮೌಂಟ್ ರೀ, 50,000 ರೂಪಾಯಿ ಇದೆ ಲಾಭ ರೀ ನಂದು. ಈಗ ನಾವು ರೈತರಿಗೆ ಇದನ್ನ ಹೇಳೋದು ಸರ, ಈ ನಮ್ಮ ಭಾಗದಲ್ಲಿ ನಾವು ಏನ್ ಹೇಳ್ತಾ ಇದೀವಿ, ಗಂಡು ಮರಿಗಳನ್ನ ತಗೊಂಡ್ಬರೋದು, ನಾಲ್ಕು ತಿಂಗಳು, ಐದು ತಿಂಗಳು, ಆರು ತಿಂಗಳು, ಅವ್ರು ಏನು ಹೇಳಿದ್ರು ಸರ್, ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಒಂದು 6-7 ರೂಪಾಯಿ, ಒಂದು 2 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗ್ತದೆ. ಅಂದ್ರೆ ಸರಿಯಾಗಿ ಎಲ್ಲ ತಾಯಿ ಹಾಲು ಬಿಟ್ಟಿರಬೇಕು, ಹುಲ್ಲು ತಿನ್ನಕ್ ಪೂರ ಇದನ್ನ ಮಗಿರಬೇಕು, ಹೊಟ್ಟೆ ಚೆನ್ನಾಗಿ ಬೆಳೆದಿರಬೇಕು. ಅವಾಗ ತೊಗೊಂಬಂದ್ರೆ ಒಂದು 6 ತಿಂಗಳು ಪ್ಲಾನ್ ಮಾಡಬೇಕು. ಒಂದು ಮಾರ್ಕೆಟಿಂಗು, ಗಣಪತಿ ಹಬ್ಬಕ್ಕೆ ಇಲ್ಲಿ ಕುರಿಗಳು ಮಾರಾಟ ಆಗ್ತದೆ. ಎರಡನೇದು ಬಕ್ರೀದ್ ಹಬ್ಬ. ಇವೆರಡು ಒಂದು ವರ್ಷದಲ್ಲಿ ನೀವು ಸೀಸನ್ಗೆ ಮಾರ್ಕೆಟ್ ಬರುವಂಗೆ ತೊಗೊಂಬಂದು ಒಂದು 5-6 ತಿಂಗಳು 4 ತಿಂಗಳು ವರ್ಷದಲ್ಲಿ 2 ಸೀಸನ್ ಮಾರಾಟ ಮಾಡಿಬಿಟ್ರೆ ಅಂದರೆ ನೀವು ಕಬ್ಬು ಬಾರೋ ವರ್ಷಕ್ಕೆ ಒಂದ್ಸಲ ಅದರಲ್ಲಿ ಖರ್ಚು ಮಾಡಬೇಕು, ಅಡ್ಡಾಡಬೇಕು, ಅಲ್ಲಿ ಬೀಜ ತರಬೇಕು ಖರ್ಚು ಅಷ್ಟೇನು. ಸೊ ಹಾಗಾಗಿ ಈ ಪ್ರಾಕ್ಟಿಕಲಿ ಈಗ ರೈತರು ಅದನ್ನು ನೋಡಿ ವರ್ಷದಲ್ಲಿ 2 ಪೀಕ್ ತೆಗೆದುಬಿಟ್ರೆ ನೀವು ಬೇರೆ ಯಾವುದು ಇದ್ದಂಥ ಏನು 1-2 ಎಕರೆ ಇದೆ ಅದರಲ್ಲಿ ಎಲ್ಲ ಹುಲ್ಲು ಬೆಳೆಸು ಸೈಲೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಮತ್ತೆ ಮೇವನು ಹಿಂಡಿನ ಖರ್ಚು ಕಮ್ಮಿ ಆಗ್ತದೆ, ಒಳ್ಳೆಯ ಒಂದು ರಸಮೇವು ಸಿಕ್ಕಂಗೆ ಆಗ್ತದೆ, ಒಳ್ಳೆಯ ಒಂದು ಆದಾಯನ ತೆಗಿಬೋದು ಸರ್. ಅದರಲ್ಲಿ ಒಂದು ಸಾರಿ ನಾವು ಒಂದು ಬ್ಯಾಚ್ನಲ್ಲಿ ಇಷ್ಟೇ ಕುರಿ ಇದ್ರೆ ಆರ್ಥಿಕವಾಗಿ ನಮ್ಗೆ ಅನುಕೂಲ ಆಗುತ್ತೆ ಹಂಗೇನು ಇರುತ್ತೆ ಕನಿಷ್ಠ? ಇಲ್ಲ, ಒಂದು ಒಬ್ಬ ಮನುಷ್ಯ ಮಿನಿಮಮ್ ಒಂದು 50 ಕುರಿ ಸಾಕಣೆ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು ಅವಕ್ಕೆ ಏನು ಮಾಡಲಿಕ್ಕೆ. ಸೊ ಹಾಗಾಗಿ ಇವರು 1 ಎಕರೆದಲ್ಲಿ ಸೈಲೇಜ್ ಮಾಡಿ ಈ ಥರ ಮಾಡಿರಂತಂದ್ರೆ ಅವನೊಂದು 2-3 ವರ್ಷ ಈ ಥರ ಬ್ಯಾಚ್ ಮಾಡಿರಿ ಅಂದರೆ ಬೇರೆ ಅವನಿಗೆ ಯಾವುದು ಉದ್ಯೋಗ ಮಾಡಿಸಲ್ಲ, ಅಷ್ಟೊಂದು ಆದಾಯ ಬರ್ತದೆ ಇದರಲ್ಲಿ. ಏಕೆಂದರೆ ಈಗ ನಾವು ಕಬ್ಬು ಹಾಕಿದ್ವಿ ಅಂದರೆ ಅದನ್ನು ಮಾರ್ಕೆಟ್ ಮಾಡೋದ್ರೆ ದೊಡ್ಡ ಇವರಿಗೆ ಖರ್ಚ ಕೆಲಸ ಆಗ್ತದೆ, ಕಬ್ಬು ಕರೆಸಬೇಕು, ಕಬ್ಬು ಕಡಿಯವನ್ನು ಕರೆಸಬೇಕು, ಅದರ ರೊಕ್ಕ ಕೊಡಬೇಕು. ಇಲ್ಲಿ ಒಂದ್ಸಲ ನೀವು ಅದನ್ನು ಖರ್ಚು ತೊಗೊಂಬಂದು ಇಲ್ಲಿ ಹಾಕಿಬಿಟ್ರೆ ಅಂದರೆ ಮಾರ್ಕೆಟ್ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ, ಅಷ್ಟೊಂದು ಬೇಡಿಕೆ ಇದೆ. ಆಮೇಲೆ ಯಾವುದ್ರ ರೋಗ ಕೂಡ ಬರ್ತಾ ಇಲ್ಲ, ನಮ್ಮ ಇಲಾಖೆನೂ ಕೂಡ ಅವ್ರಿಗೆ ನಾವು ಔಷಧ ಕೊಡ್ತಾರೆ, ಜಂತ ಔಷಧ ಇರ್ಬೋದು, ಟಾನಿಕ್ ಪೌಡರ್ ಇರ್ಬೋದು, ಆಮೇಲೆ ಲಸಿಕೆ ಕೂಡ ಸರ್ಕಾರದಿಂದ ಎಲ್ಲ ಉಚಿತ ಇದೆ, ಗಂಟಲು ಬೇನೆ ಇರ್ಬೋದು, ಈ FMD ಇರ್ಬೋದು, ಲಸಿಕೆ ಎಲ್ಲನೂ ಉಚಿತ ಇದೆ. ಆಮೇಲೆ ಒಂದೊಳ್ಳೆ ಅಚಾನಕ್ಕೆ ಈಗ ಮೊನ್ನೆ ಅನುಗ್ರಹ ಯೋಜನೆ ಅಂತ ಮತ್ತೆ ಬಂದ ಸರಿ, ಮೊದಲು 2 ವರ್ಷದಿಂದ ಬಂದಾಗಿತ್ತು. ಯಾವುದೇ ಕುರಿ ಅಚಾನಕ್ಕಾಗಿ ಏನಾರ ಸತ್ತಪ್ಪ ಅಂದರೆ ಸರ್ಕಾರದಿಂದ 5,000 ರೂಪಾಯಿ ನಾವು ಪರಿಹಾರ ಕೊಡ್ತದೆ. ಯಾವುದೇ ಒಂದು 2-2.5 ತಿಂಗಳು ಒಳಗಿತ್ತಂದ್ರೆ 2,500 ಕೊಡ್ತದೆ. 6 ತಿಂಗಳು ಮೇಲ್ಪಟ್ಟಿದ್ದಂತಹ ಕುರಿ ಆಡು ಸತ್ತಂದ್ರೆ ಅದಕ್ಕೆ 5,000 ರೂಪಾಯಿ ಕೊಡ್ತದೆ. ಡೈರೆಕ್ಟ್ ಅವ್ರ ಅಕೌಂಟ್ ಎಲ್ಲ ಡೀಟೇಲ್ ಕೊಟ್ಟರೆ ಅಂದ್ರೆ ಅವ್ರ ಅಕೌಂಟಿಗೆ ಜಮಾ ಆಗ್ತದೆ. ನಾವು ಅದಕ್ಕೆ GPS ಫೋಟೋ ಮಾಡ್ತೀವಿ, ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಆ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟು ಅಂದರೆ ಅದಕ್ಕೆ 5,000 ರೂಪಾಯಿ ಕೊಡುವಂಥ ಸರ್ಕಾರಿ ಯೋಜನೆ ಮತ್ತೆ ಚಾಲ್ತಿ ಇದೆ. ಸೊ ಹಾಗಾಗಿ ರೈತ ಇದಕ್ಕೆ ಅದ್ರ ಲಾಭ ಜಾಸ್ತಿ ಆಗದೆ ಬಿಟ್ಟರೆ ನುಕ್ಸಾನ ಅನ್ನೋದ್ ಏನೂ ಆಗಲ್ಲ ಸರ್. ಈಗ ಇಷ್ಟು ದಿನ ನೀವು ಯಾವುದೇ ಟೈಮಲ್ಲಿ ಕುರಿ ಸಾಕಾಣಿಕೆ 5-6 ವರ್ಷದಿಂದ ಮಾಡ್ತಾ ಇದ್ರಿ, ಮಾರಾಟದಲ್ಲಿ ಏನಾದರೂ ಸಮಸ್ಯೆ ಆಯ್ತಾ ನಿಮಗೆ? ಮಾರಾಟದಲ್ಲಿ ಹಂಗೇನಿಲ್ಲ ಸರ್, ನಾವು ಮಾಡಿದ್ದೆಲ್ಲ ಇಲ್ಲೇ ಐತ್ರಿ ಸರ್, ಮಟ ಕುರಿದು ಎಲ್ಲ ನಾವು ಇಲ್ಲಿಂದ ಸೇಲ್ ಮಾಡ್ತೇವೆ ಸರ್. ನಾವೇನು ಮಾರ್ಕೆಟಿಗೆ ಇನ್ನೂ ಮಟ ಒಯ್ದಿಲ್ರಿ ಒಂದು ಕುರಿನೂ. ತೂಕದ ಮೇಲೆ ಅದು ಮಾರಾಟ? ತೂಕದ ಮೇಲೆ ನಾವು ಎಲ್ಲ ನಮ್ಮ ಸಮ ಇಲ್ರಿ ಸರ್. ನಮ್ಮ ಕಡೆ ಮಾಂಸ ಹೆಂಗೆ ರೇಟ್ ಏರ್ತೈತಲ್ರಿ ಅದ ಟೈಪ್ ನಾವು ಏರ್ಕೊಂಡು ಬಂದೀವ್ರಿ ಸರ್. ಈಗ ಈ ವರ್ಷ ಈಗ 650 ಐತ್ರಿ ಕುರಿನ ಕಟ ಮಾಡ್ತೀವಿ, ಈಗ 370 ರಂಗೆ ಕೊಡತ್ತೀವಿ ಸರ್. ನಾವು ನೀವು ಲೆಕ್ಕ ಹಾಕಿದಂಗೆ ಒಂದು 10 ಕುರಿ ತರ್ತೀರಿ, ಅದನ್ನ ತಂದು ಇಲ್ಲಿ ಮೇಯಿಸಿ ಮಾರಾಟ ಮಾಡೋದು ಅದನ್ನೆಲ್ಲ ನೋಡಿಕೊಂಡಾಗ ನಮಗೆ ಒಬ್ಬ ನಿರುದ್ಯೋಗಿ ಯುವಕನಿಗೆ ಒಂದು ಸಮರ್ಪಕವಾದ ಕೆಲಸ, ತೃಪ್ತಿ ಕೆಲಸ ಸಿಕ್ಕುತ್ತೆ ಅಂತ ಅನಿಸುತ್ತಾ ನಿಮಗೆ? ದುಡ್ಡಿದ್ರೆ ಆಗ್ತೈತೆ ಸರ್, ಹಂಗೇನಿಲ್ಲ. ಒಂದು 10 ಕುರಿ ತಗೊಂಬಂದ್ರಿ ಸರ್, ಅದ ಎಲ್ಲ ವ್ಯವಸ್ಥೆ ಮಾಡಿದಂದ್ರೆ ಅವ್ನ್ಗೆ ಆರಾಮ್ ಪ್ರಾಫಿಟ್ ಆಗ್ತೈತ್ರಿ. ಅದ್ರ ಕೂಡ ಇರಬೇಕ್ರಿ ಸರ್, ಸ್ಟಾರ್ಟಿಂಗ್ ಒಂದು 10 ಕುರಿ ಸಾಕಸ ಟ್ರಯಲ್ ನೋಡ್ಬೇಕು, ಪ್ರಾಕ್ಟಿಕಲಿ ಅಷ್ಟ ಮಾಡಿದ್ರಿ. ಆಮೇಲೆ ಸ್ಟಾರ್ಟಿಂಗ್ ನೀವು 50 ಗಟ್ಲಿ 100 ಗಟ್ಲಿ ತಗೊಂಬಂದ್ರೆ ನುಕ್ಸಾನ್ ಆತ್ರಿ ಅನ್ನೋದು ಬಹಳ ಉಪಯೋಗಲ್ರಿ ಸರ್. ಅದು ನನ್ನ ಅನ್ಸ್ಮೆಟ್ಟಿಗೆ ಒಂದು ಮಿನಿಮಮ್ ಸದ್ಯಕ್ಕೆ ಈಗ 10 ತಗೊಂಬಂದ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ಬರ್ತಾ ಬರ್ತಾ ಬೇಕಾದ್ರೆ ಏರಿದ್ರೆ ನಡೀತೈತಿ ಒಂದು 10-15-20 ಹೆಂಗ್ರಿ ಸರ್ ಹೇಳಿ. ಒಂದು ಪ್ರೋತ್ಸಾಹದಾಯಕವಾಗಿ ಕೂಡ ಕಾಣಬೇಕಲ್ಲ, ಲಾಭ ಐತಿ ಅಂತ ಹೇಳಿದ್ರೆ ಎಷ್ಟು ಲಾಭ ಐತಿ ಏನು ಹೆಂಗೆ ಅಂತೇಳಿ ಹೇಳ್ತಾರೆ. ಈಗ 5,000 ರೂಪಾಯಿ ಕೊಟ್ಟು ಒಂದು ಮರಿ ತರ್ತೀರಿ, ಇಲ್ಲಿ ಒಂದು 6 ತಿಂಗಳು ಬೆಳೆಸ್ತೀರಿ, ಮತ್ತೆ ಮಾರಾಟ ಮಾಡ್ತೀರಿ, ಅಲ್ಲಿ ಎಷ್ಟು ನಿಮಗೆ ಉಳಿಯುತ್ತೆ ಒಂದು ಕುರಿನ ತೊಗೊಂಡಾಗ? 5,000 ರೂಪಾಯಿ ತೊಗೊಂಬಂದು ಸರ್, 10 ತೊಗೊಂಬಂದ್ರೆ ಬೈಚಾನ್ಸ್ 5,000 ರೂಪಾಯಿ ಒಂದು ಕುರಿ ರೀ, 5 ಅಂದ್ರೆ 50-55,000 ರೂಪಾಯಿ ಹೋದ್ರಿ ಸರ್. ಅದ 50-10 ಕುರಿ ರೀ ಸರ್. ಸಂಕ್ರಮಣಕ್ಕೆ ತೊಗೊಂಬಂದಿದ್ದ ಗಣೇಶ ಚತುರ್ಥಿ ಮಠ ಆರಾಮ್ ಸರ್, 1.5 ಲಕ್ಷ ಮಟ್ಟ ಆರಾಮ್ ಹೋಗ್ತೈತಿ ಸರ್. ಅದ್ರ ಮ್ಯಾಗ ಹೋಗ್ತಿದ್ರಿ ಕರೆ ಕಡಿಮೆ ಆಗುವಂಗಿಲ್ಲ. ಹೌದು, 6 ತಿಂಗಳಲ್ಲಿ. ಹೌದು, 50,000 ರೂಪಾಯಿ ಹಾಕಿ 1.5 ಲಕ್ಷ ರೂಪಾಯಿ ತೆಗಿದ್ವಿ. ಹೌದೌದು, ಆಗ್ತೈತಿ. ಯಾವ ಬ್ಯಾಂಕ್ ಅಲ್ಲಿ ಡಬಲ್ ಆಗಲ್ಲ ಇಷ್ಟು? ಆಗುವಂಗಿಲ್ರಿ ಇದ್ರಾಗ ಆಗ್ತೈತೆ ಅಷ್ಟು ಆಗುವಂಗಿಲ್ಲ ಸರ್. ಬೇಡಿಕೆಗೇನು ಕೊರತೆ ಇಲ್ರಿ ಸರ್, ಹಂಗೇನಿಲ್ಲ. ಯಾವ ಸೈಡ್ ಯಾವ ಸೇಲ್ ಆಗ್ತೈತಲ್ಲ ಸರ್, ಅದ ಸಾಕ್ಬೇಕ್ರಿ ಸರ್. ನಮ್ಮ ಸೈಡ್ ಸೇಲ್ ಆಗೋದು, ಬೇರೆ ಕಡೆ ಹೋಗಿ ಕೆಸ ಅಲ್ಲಿ ಪಾಲನೆ ಮಾಡೋದಂದ್ರೆ ಆಗುವಂಗಿಲ್ರಿ. ನಮ್ಮ ಸೈಡ್ ಯಾವ್ದು ಸೇಲ್ ಆಗ್ತೈತಲ್ರಿ, ಅದ ನಾವು ತಗೊಂಬಂದ್ರೆ ಸಾಕ್ಬೇಕ್ರಿ. ಗೊತ್ತು ಮಾಡ್ಕೊಳ್ಳೋದು ಅಲ್ಲ, ಅವ್ರ ಕಡೆ ಒಂದೊಂದು ಸೈಡ್ ಸರ್ ಕೆಂಪು ಕುರಿನ ಕೇಳ್ತಾರೆ ಸರ್. ಈಗ ನಮ್ಮ ಸೈಡ್ ಸರ್ ಕರಿ ಕುರಿನ ಬೇಕ್ರಿ, ಕಪ್ಪಿದ್ದ ಮತ್ತೆ ಕಿವಿ ಗಿಡ್ಡಿ ಇರ್ಬೇಕ್ರಿ, ಅಡ್ಡ ಟೈಪ್ ಇದ್ರೆ ಜವಾರಿ ಕೋಡಿ ಇರ್ಬೇಕ್ರಿ. ಕೋಡಿದ್ದಂದ್ರೆ ಭಾಳ ರೀ ಮತ್ತೆ ಡಿಮಾಂಡ್ ಇರ್ದಾಗ, ಮತ್ತೆ ಟೇಸ್ಟ್ನು ಹಂಗೆ ಇರ್ತೈತ್ರಿ ಅದು ಮಾಂಸ. ಅದ್ರ ಸಂಬಂಧ ಬರೀ ಕಪ್ಪಿದ್ದ ಕುರಿನ ಬೇಕ್ರಿ. ಈಗ ವಯಸ್ಸಾಕುವಂತ ಹೋಯ್ತು, ನಮ್ಗ 12 ತಿಂಗಳು ಮಾರ್ಲಿಕ್ಕೆ ಆಗ್ಲಿಲ್ಲ, 15 ತಿಂಗಳು ಮಾರಕ್ ಆಗ್ಲಿಲ್ಲ, 2ನೇ ವರ್ಷಕ್ಕೆ ಮಾರಾಟ ಮಾಡಿದ್ವಿ. ಅವಾಗ ಇನ್ನೂ ರೇಟ್ ಜಾಸ್ತಿ ಹಾಕೊಂಡು ಡಬಲ್ ಆಗ್ತಿತ್ತು ಸರ್. ಹಂಗೇನಿಲ್ಲ, 15,000 ರೂಪಾಯಿ ನಾ ಮಿನಿಮಮ್ ಒಂದು ಚಾನ್ಸ್ ಹೇಳತ್ತೀನ್ರಿ. ಈಗ ಸಂಕ್ರಮಣಕ್ಕೆ ತಂದಿದ್ದು ಗಣೇಶ ಚತುರ್ಥಿ ಮಠ 15 ಹೇಳತ್ತೀನ್ರಿ. ಬೈ ಚಾನ್ಸ್ ಉಳಿತರು ನನ್ಗ 2-3 ತಿಂಗಳ ಹೋಗಿಲ್ಲ, 2-3 ತಿಂಗಳ ಹೋಗಿ ನನ್ ಗಿರಾಕ್ ಬಂದಿಲ್ಲ, ಹಂಗ ಉಳಿತಂತ್ರು ಆದ್ರೆ ಡಬಲ್ ಆಗ್ತೈತಿ ಸರ್. 20-25 ಮಟ್ಟ ಹೋಗ್ಬೋದು. ಒಂದೊಂದು ಕುರಿ ಸರ 70-75 ಮಟ್ಟ ವೇಟ್ ಬರ್ತೈತ್ರಿ. ಲಾಭ ಇದೆ ಇಟ್ಟುಕೊಂಡಷ್ಟು ಆಗ್ತೈತ್ರಿ. ಹಂಗೇನಿಲ್ಲ. ಈಗ ಇದ್ರ ಜೊತೆಗೆ ನೀವು ಒಂದು ಕೃಷಿ ಹೊಂಡ ತೆಗೆದು ಅದಕ್ಕೆ ಕನೆಕ್ಷನ್ ಕೊಟ್ಟು ಅದ್ರದ್ದು ಗೊಬ್ಬರ ಅಲ್ಲೇ ಆದರೂ ಹಿಕ್ಕಿ ಆಗ್ಬೋದು ಅಥವಾ ಗಂಜಲ ಆಗ್ಬೋದು, ಅಲ್ಲಿ ಹೋಗಿ ಬಿದ್ದು ಮತ್ತೆ ಅದೇ ನೀರು ಬಳಸೋದು ಏನೇನೋ ಮಾಡಿದಿರಿ. ಅದು ಯಾಕಂದ್ರೆ ಸರ್ ತೊಳೆದಿದ್ದೆಲ್ಲ ನೀರ ಸುಳ್ಳು ಬ್ಯಾರೆ ಕಡೆ ಶಿಫ್ಟ್ ಮಾಡಿದ್ದು ಅಂದ್ರೆ ಎಲ್ಲ ನೊನ್ನಾಗಿನ ಎಲ್ಲ ಗಲೀಜ್ ಆಗ್ತೈತ್ರಿ, ವಾಸನೆ ಬರ್ತೈತಿ, ಆಮ್ಯಾಗೆ ಎಲ್ಲ ರೋಗ ರುಜಿನಗಳು ಬಹಳ ಸ್ಪ್ರೆಡ್ ಆಗ್ತೈತ್ರಿ. ಅದ್ರ ಸಂಬಂಧ ನಾ ಏನ್ ಮಾಡೀನಿ ಸರ್, ತೊಳೆದಿದ್ದೆಲ್ಲ ಒಂದು ಸಡಿ ಜಮಾ ಆಗಿ ಮತ್ತೆ ಅದ ನೀರೆಲ್ಲ ಮತ್ತೆ ಅದ್ರಾಗ ಬೋರ್ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಪ್ರಮಾಣ ಅದ ಒಂದು 50% ಇದ್ರು ಇದು 50% ಆ್ಯಡ್ ಮಾಡಿ ನೀರು ನಾರ್ಮಲ್ ನೀರು ಆಮ್ಯಾಗೆಲ್ಲ ಅದೆಲ್ಲ ಈಗ ಹುಲ್ಲಿಗ ಆಮ್ಯಾಗೆ ಕಬ್ಬಿಗ ಅದ ಯೂಸ್ ಮಾಡ್ತೀನಿ ಸರ್. ಹಿಪ್ಪಿದ್ದು ಎಲ್ಲ ಒಂದು ಸೈಡ್ ಮಾಡಿ ಅದು ಗೊಬ್ಬರ ಮಾಡಿ ಅದು ಹಾಕ್ತೀನಿ. ಇದು ಈಗ ಸದ್ಯಕ್ಕೆ ಗೌರ್ಮೆಂಟ್ ಅವ್ರು ಇದು ರಾಸಾಯನಿಕ ಗೊಬ್ಬರ ಕೊಡ್ತಾರಲ್ರಿ, ಅದು ಇನ್ನು ಮಟ್ಟ ಹಾಕಿಲ್ರಿ ಸರ್ ನಾವು ಹೊಲದಾಗ. ಅದೇ ಡಾಕ್ಟರ್, ನನಗೊಂದು ಏನಂದ್ರೆ ಈ ಕೃಷಿ ಹೊಂಡದ ಐತಲ್ಲ, ಸಹಜವಾಗಿ ನಾವು ಮಲ್ಟಿ ಲೇಯರ್ ಕ್ರಾಪಿಂಗ್ ಸಿಸ್ಟಮ್ ಅನ್ನುವಾಗ ಈ ಮೇಲೆ ಕುರಿ ಸಾಕಾಣಿಕೆ ಮಾಡೋದು, ಕೆಳಗಡೆ ಮೀನು ಸಾಕಾಣಿಕೆ ಮಾಡೋದು, ಆ ರೀತಿ ಮಾಡ್ತಾರಲ್ಲ, ಇಲ್ಲಿ ಹಂಗೇನು ಮಾಡಕ್ ಸಾಧ್ಯನಾ? ಇಲ್ಲ, ಇಲ್ಲಿ ಜಾಸ್ತಿ ಅದಕ್ಕೆ ಇದನ್ನ ಮಾಡಿದ್ರೆ ಇಲ್ಲಿ ಯೂರಿಯಾ ಕಂಟೆಂಟ್ ಜಾಸ್ತಿ ಇರೋ ಸರ್, ಇದ್ರೆ ತಡೆಯಂಗಿಲ್ಲ ಸರ್. ಫಿಶ್ ತಡೆಯಂಗಿಲ್ಲ ಸರ್, ಕೋಳಿಗಾದ್ರೆ ಇನ್ನೊಂದು ಸ್ವಲ್ಪ ಓಕೆ, ಬಟ್ ಇದು ಯೂರಿಯಾದ್ದು ಜಾಸ್ತಿ ಇರೋದ್ರಿಂದ ನನಗೇನು ಫಿಶ್ ಇದರಲ್ಲಿ ಅಷ್ಟು ಬರಂಗಿಲ್ಲ ಸರ್. ಯಾಕಂದ್ರೆ ಇದು ಮೂತ್ರ ವಿಸರ್ಜನೆ ಮಾಡಿರ್ತಾರಲ್ರಿ, ಆ ಸಂಬಂಧ ಅದೇ ತಡೆಯಂಗಿಲ್ಲರಿ. ಅವ್ರು ಹೀಟ್ ಭಾಳ ಇಟ್ರಿ, ಹಾಕಿದ ಕೂಡಲೇ ನಾವು ಒಂದೊಂದೊಂದೊಂದು ನಾವು ಬಿಟ್ಟು ನೋಡಿದ್ರಿ. ಇದು ಮೀನುಗಾರ ಆಫೀಸಿಂದ ನನಗೂ ಕೊಟ್ಟಿದ್ರಿ, ಒಂದು 2,000 ರೂಪಾಯಿ 2,000 ಮೀನ ಕೊಟ್ಟಿದ್ರಿ, ಫುಡ್ ಎಲ್ಲ ಕೊಟ್ಟಿದ್ರಿ ಅವ್ರು ಪೀಡಿಸ್ತು. ಆಮ್ಯಾಗೆ ಹಾಕಿ ಎಲ್ಲ ಡೈಲಿ ಟೈಮ್ ಟು ಟೈಮ್ ಹಾಕಿದ್ದೀರಿ, ಸಾವಕಾಶ ಸಾವಕಾಶ ಒಂದೊಂದು ಸಾಕೂಂತ ಬಂದ್ರೆ ಅದು ಮೀನ ನೀರು. ಆ ವ್ಯವಸ್ಥೆ ಒಳಗೆ ಇನ್ನೊಂದು ಏನ್ ಮಾಡಬಹುದು ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಗಂಜಲ ಬೇರೆ ಕಡೆ ಒಂದು ದೋಣಿ ಕಟ್ಟಿ ಅಲ್ಲಿ ಬಿಟ್ಟು ಈ ನೀರಿಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮೀನು ಸಾಕಾಣಿಕೆ ಮಾಡಿದ್ರೆ ಅದಕ್ಕೂ ಹೀಟ್ ಆಗಂಗಿಲ್ಲ, ಅದೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬಹುದು. ಆ ಪ್ಲಾನ್ ಮಾಡಬಹುದಾ ಅಂತ. ಅದು ಬರೋಬ್ಬರಿ ಸರ್, ನೀವು ಹೇಳುದು ಹಂಗೇನಿಲ್ಲ, ಮಾಡಬಹುದು. ಆದ್ರೆ ಆದ ಸ್ವಲ್ಪ ಬರ್ತೈತಲ್ರಿ, ಅವ್ರು ರುಚಿ ಉದ್ಯೋಗದೆಲ್ಲ ಒಂದ್ ಸೈಡ್ ಮಾಡಿದ್ರೆ ಬಹಳ ಕೆಟ್ಟ ವಾಸನೆ ಬರ್ತೈತ್ರಿ. ಅದ್ ನೀರ್ನಾಗ ಮಿಕ್ಸ್ ಐತಂತ ಏನಾಗೋಂಗಿಲ್ರಿ. ಅದ 25 ಐತಿ, ಅದ್ 75 ನೀರ್ ಐತಿ, ಅದ್ರಾಗ ವಾಸನೆ ನಿಮ್ಗೆ ಬರತ್ತಿಲ್ರಿ. ಇಲ್ಲಾದ್ರೆ ನೀವು ಇಲ್ಲಿ ನಿಂದ್ರೋಂಗಿಲ್ಲ ಸರ್ ನೀವು ಈ ಜಾಗದ ಮ್ಯಾಗ. ಅದು ಯೂರಿಯಾ ದವ್ರ ಏನ್ ಹೇಳ್ತಾರ ಸರ್, ಯೂರಿಯಾ ವಾಸನೆ ಬರ್ತದ ಮೂತ್ರದ್ದು, ಹಾಗಾಗಿ ಅವ್ರಿಗೆ ನೈಸರ್ಗಿಕವಾಗಿನ ಅಲ್ಲಿ ಬಿಟ್ಟು ಇವನ್ ಕಬ್ಬಿಗಾತು ಈ ಹುಲ್ ಏನ್ ಬೆಳೆಸಿದಾರೆ ಸರೌಂಡಿಂಗ್ ಎಲ್ಲಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ರೈತರು ಹೆಚ್ಚಿಗೆ ಅವ್ರಿಗೆ ಖರ್ಚಾಗುವಂತ ಬೀಜ ಮತ್ತೆ ಗೊಬ್ಬರ. ಈಗ ಆಲ್ಮೋಸ್ಟ್ ಅಲ್ಲಿ ಅವ್ರು 50% ಬೀಜ ಗೊಬ್ಬರದ ಖರ್ಚು ಬರ್ತದೆ. ಈ ಗೊಬ್ಬರ ಅವರು ಒಂದು ಇವೇನ್ ನಮಗೆ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಒಂದು ಯೂಸ್ ಮಾಡ್ತಾನೆ ಇಲ್ಲ ಅವರು. ಒಂದ್ ಎಕರೆ ಕಬ್ಬು ಬೆಳೆದಿದ್ದಾರೆ, ಅಲ್ಲಿ ಅವ್ರದ್ದು ಮತ್ತೆ ಆದಾಯ ಬಂದ್ಬಿಡ ಸರ್. ಅದು ಅಲ್ಲಿ ಒಂದ್ ರೀತಿಯಲ್ಲಿ ಇನ್ನೊಂದು ಫಿಶ್ ಪೌಂಡ್ ಮಾಡಿ ಅದಕ್ಕೆ ಮತ್ತೆ ಅದಕ್ಕೆ ಖರ್ಚು ಮಾಡಿ ಮತ್ತೊಂದು ಮಾಡಿ ಮಾಡಬಹುದು, ಬಟ್ ಅಷ್ಟು ಆದಾಯ ಅವ್ರಿಗೆ ಇಲ್ಲಿ ರಾಸಾಯನಿಕ ಗೊಬ್ಬರದಲ್ಲಿ ಬಂದ್ಬಿಡ್ತದೆ. ಒಟ್ಟಾರೆ ಏನ್ ಹೇಳ್ತೀರಿ, ಇಂಥ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಕೆಲವೊಂದು ಜನ ತರ್ತಾರೆ, ಅದರಿಂದ ಮತ್ತೆ ಮರಿ ಮಾಡಿಸ್ತಾರೆ, ಮರಿನೂ ಬೆಳೆಸ್ತಾರೆ, ಹಿಂಗೂ ಇದಾರೆ. ನೀವು ಮರಿಯನ್ನ ತಂದು ಬೆಳೆಸಿ ಮತ್ತೆ ಮಾರಾಟ ಮಾಡುದು, ಎರಡು ರೀತಿ ಮಾಡ್ತಾ ಇದಾರೆ, ಯಾವ್ದು ಒಳ್ಳೇದು? ಅದು ಸರ್, ಈಗ ಹೆಣ್ ಮರಿ ತಗೊಂಡ ಅದ ಡೆಲಿವರಿ ಆಗೋ ಮಟ್ಟ ನಾವು ಎಲ್ಲ ಇದ್ ಮಾಡ್ಬೇಕಂದ್ರ ನನ್ಗೆ ಅನ್ಸ ಮಟ್ಟಿಗೆ ನನ್ಗೆ ಅಷ್ಟೇನ ಇದಾಗಿಲ್ರಿ ಸರ್. ಅದ ದೊಡ್ಡ ಪ್ರಮಾಣ ಇತ್ತಂದ್ರ ಅದ ಆಗ್ತಿತ್ತು ಸರ್. ಈಗ ನಾವು ಸಣ್ಣ ಪ್ರಮಾಣ ಮಾಡುವವ್ರ ನಮ್ಗೆ ಅಷ್ಟು ಹಿಡಿಯಂಗಿಲ್ಲ ಸರ್. ನಾವು ಮರಿ ತಗೊಂಡ್ ಬಂದಿದ್ದ ಪ್ರಾಫಿಟ್ ಕಾಣ್ತೈತ್ರಿ ಸರ್. ಬೇರೆ ಕಡೆ ಮರಿ ತಂದ್ರೆ ನಾವು ಮಾಡಿದ್ರೆ ಆಗ್ತೈತ್ರಿ. ಮತ್ತೆ ಯಾಕಂದ್ರೆ ಇಲ್ಲಿ ಸರ್ ನಾವು ಒಂದ್ ಸೈಡ್ ಕಟ್ ಹಾಕಿ ಬಿಡ್ತೀವ್ರಿ, ಅದಕ್ಕೆ ಒಂದು ವಾಲ್ನಾಗ ಬಿಟ್ಟು ಬಿಡ್ತೀವ್ರಿ. ಅದು ಬರೀ 4 ಗುಡಿನಾಗ ಇತ್ತಂದ್ರೆ ಅದು ಭೇದಿಗೆ ಬರೋಂಗಿಲ್ರಿ, ದೌಡ್ ಲೇಟ್ ಆಗ್ತೈತ್ರಿ. ಗಂಡು ಕುರಿ ಬಿಟ್ಟರೂ ಅಷ್ಟು ಭೇದಿಗೆ ದೌಡ್ ಬರೋಂಗಿಲ್ರಿ. ಅಂದ್ರೆ ಅದ ಜಾತಿ ಸರ ಸ್ವಲ್ಪ ಅಡ್ಡಾಡ್ಬೇಕ್ರಿ ಬಿಸಿಲಾಗ, ಬಿಟ್ಟರೂ ಹೊರಗೆ ಅದು ಭೇದಿಗೆ ಬಂದಿರ್ತೈತ್ರಿ. ಈ ರೀತಿ ಪಶು ಸಂಗೋಪನೆ ಮಾಡಿದಂಥವ್ರಿಗೆ ಅವರಿಗೆ ಪ್ರೋತ್ಸಾಹದ ಒಂದು ಏನೋ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು, ಅವ್ರಿಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಲಿಕ್ಕೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು, ಇಂಥವೆಲ್ಲ ಯೋಜನೆಗಳು ನರೇಗಾದೊಳಗೂ ಇದಾವಂತ ಅದನ್ನು ಸ್ವಲ್ಪ ಹೇಳಿ ಸರ್. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದರಲ್ಲಿ ಪಶುಸಂಗೋಪನೆ ಚಟುವಟಿಕೆಯಲ್ಲಿ ತೊಡಿಕೊಟ್ಟಿರ್ತಕ್ಕಂಥ ರೈತರಿಗೆ ಕುರಿ ಆಲ್ರೆಡಿ ಅವ್ರ ಮನೆಯಲ್ಲಿ ಒಂದು 2-3 ಕುರಿ ಇದೆ ಅಂದರೆ ಕುರಿ ದಡ್ಡಿ ಕಟ್ಟಲಿಕ್ಕೆ 68,000 ರೂಪಾಯಿ ಪಂಚಾಯತಿ ಮಟ್ಟದಲ್ಲಿ ಅರ್ಜಿ ಕೊಡ್ಬೇಕು ಸರ್ ಅವರು. ಅದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಲಾಭ ತಗೋಬೋದು ವೈಯಕ್ತಿಕ ಕಾಮಗಾರಿಯಲ್ಲಿ. ಅದೇ ಥರ ಅವರು ದನಗಳು ದಡ್ಡಿ ಕಟ್ತೇನೆ ಅಂದರೆ ಅಲ್ಲಿ ಕೂಡ 21-22 ಸಾವಿರ ರೂಪಾಯಿ ಜನರಲ್ ಇದೆ. ಎಸ್ ಸಿ ಎಸ್ಟಿ ಆದರೆ 42 ಸಾವಿರ ರೂಪಾಯಿನೇ ವೈಯಕ್ತಿಕ ಕಾಮಗಾರಿಯಲ್ಲಿ ತಗೋಬಹುದು. ಇದು ಹುದ್ದೆ ಖಾತ್ರಿಯಲ್ಲಿ ಸಿಗ ಸರ್. ಆಮೇಲೆ ಅವನು ಇವನ್ ಬದು ನಿರ್ಮಾಣ ಮಾಡಲಿಕ್ಕೆ ಇದನ್ನ ಮಾಡ್ಲಿಕ್ಕೆ ಕೂಡ ಅಲ್ಲಿ ವೈಯಕ್ತಿಕ ಕಾಮಗಾರಿಯಲ್ಲಿ ಕೂಡ ನೀವು ಮಾಡ್ಕೋಬಹುದು. ಮೇವು ಬೆಳಿತೀನಿ ಅಂತ ಒಂದು ಕೆಲಸಗಳನ್ನು ಕೂಡ ಅಲ್ಲಿ ಕೂಡ ಮಾಡ್ಕೋಬಹುದು. ಆಮೇಲೆ ಕೆರಿ ಅದು ನೀವೇನು ಮಾಡಿದ್ರೆ ಅದೇ ತರ, ಮತ್ತೆ ರೈತರು ಈಗ ಕೃಷಿ ಹೊಂಡ ಏನು ಮಾಡಿದ್ರೆ ಅದನ್ನು ಕೂಡ ನೀವು ಇದರಲ್ಲಿ ಕೂಡ ತಗೋಬಹುದು ಸಹಾಯಧನ. ಇದರಲ್ಲಿ ಮತ್ತೆ ನಮ್ಮ ಇಲಾಖೆಯಿಂದ ನಾವು ಈಗ ಬೀಜಾನು ಕೊಡ್ತಾ ಇದ್ದ ಮೇವಿನ ಬೀಜ ಬರ್ತಾ ಇರ್ತದ. ಈಗ ದ್ವಿದಳ ಧಾನ್ಯ ಕೂಡ ಇತ್ತಿತ್ತಲಾಗ ಅಲಸಂದಿ ಬರ್ತಾನೆ, ಅದು ಕೂಡ ಕೊಡ್ತಾ ಹುಳಿನೂ ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದ್ದು ಕೊಟ್ಟು. ಅದರ ಜೊತೆ ಆಫ್ರಿಕನ್ ಟಾಲು ಅವರಿಗೇನು ಸೈಲೇಜ್ ಮಾಡಿದ್ದಾರೆ, ಸೊ ಆಫ್ರಿಕನ್ ಟಾಲ್ ಬರ್ತದೆ, ಜವಾರ್ ಬರ್ತದೆ, ಮಲ್ಟಿಕಟ್ ವೆರೈಟಿ ಜವಾರ್ ಕೂಡ ಬಂದಿರ್ತದೆ, ಅದನ್ನು ಕೂಡ ಕೊಟ್ಟಿದೆ ಸರ್. ಆಮೇಲೆ ಚಾಫ್ ಕಟ್ರೆ ನನಗೆ ನಮ್ಮ ಇಲಾಖೆ ಇದರಿಂದ ಕೊಟ್ಟಿದ್ದೆ ಅನ್ಸುತ್ತೆ. ಒಂದು 50% ಅಲ್ಲಿ ನಮಗೆ 2 ವರ್ಷ ಹಿಂದೆ ಬಂದಿವೆ ಸರ್. ಈಗ ಒಂದು 2 ವರ್ಷ ಅದು ಬಂದಿಲ್ಲ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಒಂದು 50% ಸಬ್ಸಿಡಿ ದರದಲ್ಲಿ ಬಂದಿತ್ತು. ಈಗ ಮತ್ತೆ ನಾವು ಬೇಡಿಕೆ ಸಲ್ಲಿಸಿದ್ರೆ ಬಂದಿಲ್ಲ. ಭಾಳಷ್ಟು ಜನ ನಮ್ಮ ಕಡೆ ಮೇವು ಕಟಾವು ಅಂತ ಬಾಳ ಹೋಗ್ತದ್ರಿ. ಬಾಳ ಜನ ಇಲ್ಲಿ ಹೈನುಗಾರಿಕೆ ಈ ಕುರಿ ಸಾಕಾಣಿಕೆ ಇತ್ತಿತ್ತಲಾಗ ಮಾಡ್ತಾ ಇರೋದ್ರೆ, ಯಾಕಂದ್ರೆ ನಾವು ಮೇವನ್ನ ಉಳಿತಾಯ ಮಾಡಿ ಅದಕ್ಕೆ ಹಾಕ್ಬೇಕಂದ್ರೆ ಕಂಪಲ್ಸರಿ ಚಾಫ್ ಕಟ್ಟಿರ್ಬೇಕಾದ್ರೆ, ಇಲ್ಲಾಂದ್ರೆ ಮೇವು ಬಾಳ ವೇಸ್ಟ್ ಆಗ್ತದೆ. ಕಬ್ಬನ್ನು ಕೂಡ ಎಳೆದಿರುತ್ತಲ್ಲ, ಅದನ್ನ ಮೇವಿನ ಒಂದು ಭಾಗವಾಗಿ ಬಳಸ್ತಾ ಇದ್ದಾರೆ, ಸರಿಯಾ? ಸರ್, ನಾವು ಅದಕ್ಕೆ ರೈತರಿಗೆ ಹೇಳ್ತಾ ಇದೀವಿ, ಬಹಳಷ್ಟು ಜನ ನಮ್ಮ ಭಾಗದಲ್ಲಿ ಅದನ್ನು ಕೂಡ ಮಾಹಿತಿ ಕೊಡ್ತಾ ಇದೀವಿ. ನಾವು ನೀವು ಕಬ್ ಮಾಡ್ತಾ ಇದ್ರಂದ್ರೆ ಕೂಡ ನೀವು 12 ತಿಂಗಳು ಆಲ್ಮೋಸ್ಟ್ ಅಲ್ಲಿ ಹಸಿರು ಹುಲ್ಲು ಇದ್ದಂಗೆ. ಈಗ ನೀವು ಈ ಕಡೆ ಬೆಳಗಾವಿ ಸೈಡ್ ಹೋದ್ರೆ ಅಂದ್ರೆ ಯಾರು ಕಬ್ಬು ಹಾಕ್ತಾ ಇದ್ದಾರೆ ರೈತರ, ಕಂಪಲ್ಸರಿ ಅವನ ಮನೇಲಿ ಒಂದು 3-4 ಎಮ್ಮೆ ಇರ್ತದೆ. ಎಮ್ಮೆಗೆ ದಿನಂಪ್ರತಿ ಒಂದು 2-3 ಕೆಜಿ 5 ಕೆಜಿ ಹಸಿ ಹುಲ್ಲು ಕೊಟ್ಟರೆ ಬಹಳ ಆರೋಗ್ಯ ಚಲೋ ಇರ್ತದೆ. ನಾವು ಈ ಕಬ್ಬು ಒಂದು 2-3 ತಿಂಗಳು ಆದ್ಮೇಲೆ ಅದನ್ನ ಏನು ಕಸ ತೆಗಿತಾರೆ ಅವಧಿ ಅಂತ ತೆಗೆದು ಹಾಕ್ತಿವಲ್ಲ, ಕಂಪಲ್ಸರಿ ಅದನ್ನ ಹೋಗಿ ದನಕ್ಕೆ ಹಾಕ್ಬಿಡ್ಬೇಕು. ಅದೊಂಥರ ಮೇವು ಇದ್ದಂಗೆ. ಮತ್ತೆ ಅದು ಕಟಿಂಗ್ ಬಂತಂದ್ರೆ ಮತ್ತೊಂದು 3 ತಿಂಗಳು ಅವ್ರಿಗೆ ಕಂಟಿನ್ಯೂ ಏನು ಸ್ವಾಗಿ ಅಂತ ಹಾಕ್ತಾರೆ ಕಬ್ಬಿಂದು, ಅದು ಕೂಡ ಮೇವು ಕಂಟಿನ್ಯೂ. ಸೊ ಹಾಗೆ ಕಬ್ಬು ಇತ್ತಂದ್ರೆ ಎಮ್ಮೆಗಳು ಬಹಳ ಚೆನ್ನಾಗಿರ್ತದೆ, ಆರೋಗ್ಯ ಚಲೋ ಇರ್ತದೆ. ಅದಕ್ಕೆ ನಾವು ಸ್ವಲ್ಪ ಏನೋ ಫಾಸ್ಫರಸ್ ಒಂದು ಸ್ವಲ್ಪ ಡೆಫಿಷಿಯನ್ಸಿ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ನಮ್ಮ ಇಲಾಖೆಯಲ್ಲಿ ಮಿನರಲ್ ಮಿಕ್ಸರ್, ಈ ಲವಣಾಂಶ ಏನು ಮಿಕ್ಸರ್ ಬರ್ತದೆ, ಅದನ್ನ ಕಂಪಲ್ಸರಿ ಒಂದೊಂದು ಚಮಚ 2 ಚಮಚೆ ನಾವು ದಿನಂಪ್ರತಿ ಹಾಕ್ತಾ ಇದ್ವಿ ಅಂದ್ರೆ ಆ ಕೊರತೆ ಕಮ್ಮಿ ಆಗ್ಬಿಡ್ತದೆ. ಸೊ ಹಾಗಾಗಿ ಕಬ್ಬು ಇದ್ರೆ ನಾವು ದನಗಳನ್ನ ಇನ್ನೂ ಜಾಸ್ತಿ ಮಾಡ್ಬೋದು, ಬಟ್ ನಮ್ಮ ರೈತರು ತಿಳ್ಕೊಂಡ್ಬಿಟ್ರೆ ಕಬ್ಬಿದ್ರೆ ನಾವು ದನ ಮಾರಿಬಿಡೋಣಪ್ಪ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಇತ್ತಿತ್ತಲಾಗಿ ಅದಕ್ಕೇನು ಅವಶ್ಯಕತೆ ಇಲ್ಲ, ಇನ್ನೂ ನಾವು ಎಮ್ಮೆ 2-3 ಎಮ್ಮೆ ಕಟ್ಬೋದು ಸರ್. ಅದರಲ್ಲಿ ಇದು ಕುರಿ ಮತ್ತು ಆಡಿಗೆ ಸಂಬಂಧ ಇಲ್ಲ, ಕುರಿ ಮಾಡಿ ಆಡಿ ಅದನ್ನ ನೀವು ಮಷಿನಲ್ಲಿ ಹಾಕಿ ಕಟ್ ಮಾಡಿ ಹಾಕ್ಬೋದು ಸರ್ ಅದನ್ನ. ಹಾಗಾಗಿ ನಾವು ರೈತರಿಗೆ ಇತ್ತಿತ್ತಲಾಗಿ ಭಾಳಷ್ಟು ಜನ ಲಾಕ್ಡೌನ್ ಇಂದ ಏನ್ ಹೇಳ್ತಾ ಇದ್ದಾರೆ ಸರ್, 1 ಎಕರೆ 2 ಎಕರೆ ಇತ್ತ ನೀವು ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು. ಸೊ ಯಾವ ತರ ಒಬ್ಬ ನೌಕರಿ ಇದ್ದಂತ ಒಬ್ಬನು ಅವನು ನೌಕರಿಸ್ತ ಏನಂದ್ರೆ ಅವ್ಗೆ ತಿಂಗಳ ಆದಾಯ ಬರ್ತಾ ಇರ್ತದ, ಅವಾಗ ಅವ್ನ ಕುಟುಂಬ ಆರೋಗ್ಯ ಇರ್ತದೆ ಅಥವಾ ಖುಷಿಯಿಂದ ಇರ್ತಾರೆ. ಹಂಗೆ ರೈತ ವಾರ ವಾರ ಆದಾಯ ಬರುವಂತದ್ದು ಒಂದು 2 ಆಕಳ 2 ಎಮ್ಮೆ ಕಟ್ಟಬೇಕು. ವಾರ ವಾರ ಅವ್ನ ದಿನಂಪ್ರತಿ ನಿಮ್ಮ ಮನೆ ಖರ್ಚು ಇರ್ಬೋದು ಏನೋ ಖರ್ಚು ಅಂತ ಹೋಗ್ತದೆ. ಆಮೇಲೆ ಒಂದು ತಿಂಗಳ ಬರುವಂತದ್ದು ಈ ತರ ಯಾವ್ದಾದ್ರು ಕೋಳಿ ಫಾರ್ಮ್ ಒಂದು 500 ಕೋಳಿ ಇರ್ಬೋದು ಅಥವಾ ರೇಷ್ಮೆ ಇರ್ಬೋದು ಅಥವಾ ತರಕಾರಿ ಅಂತ ಅದು ಮಾಡಿದ್ರೆ ಅದು ಕೂಡ ಒಂದು ತಿಂಗಳ ಹಿಂಗೆ ಆದಾಯ ಬರ್ತಾ ಇರ್ತದೆ. ಅದಾದ್ಮೇಲೆ 6 ತಿಂಗಳ ಒಂದು ಆದಾಯ ಬರುವಂತದ್ದು ಒಂದು 10-20 ಕುರಿ ಸಾಕಾಣಿಕೆ. ನಾವು ಅವರಿಗೆ ಅಡ್ವೈಸ್ ಮಾಡಂಥದ್ದು, ಯಾಕೆ ನಮ್ಮ ಭಾಗದಲ್ಲಿ ಬಿಸಿಲು ಅಷ್ಟಿರು ಮಲ್ನಾಡು ಇರೋದ್ರಿಂದ ಒಂದು 10-20 ನೀವು ತಂದು ಗಂಡು ಕುರಿಗಳ ಮರಿನ ತಂದು ಸಾಕಾಣೆ ಮಾಡಿ ಮಾರಿಬಿಡುವಂಥದ್ದು. ಆಮೇಲೆ ನೀವು ಕೃಷಿ ಜೊತೆ 1 ಎಕರೆ ಏನೋ ಕಬ್ಬು ಹಾಕಿದ್ರ ವರ್ಷಕ್ಕೆ ಒಂದು ಆದಾಯ ಬರುವಂಥದ್ದು. ಹಿಂಗೆ ಸಮಗ್ರ ಕೃಷಿ ಪದ್ಧತಿ ಮಾಡಿದಾಗ ರೈತ ಬಹಳ ಒಂದು ಖುಷಿಯಾಗಿರ್ತಾನೆ, ಅವನ ಕುಟುಂಬ ಕೂಡ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರು ಬೇರೆ ತಜ್ಞರಾಗಿ ಡಾಕ್ಟರ್ ನದಾಬ್ ಸರ್ ಮತ್ತು ನಮ್ಮ ರೈತರಾದಂಥ ಸೀತಾರಾಮ್ ಬಡಂಗಿಯವರು, ಒಳ್ಳೆಯ ಅನುಭವವನ್ನು ಹಂಚಿಕೊಂಡ್ರಿ. ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಕುರಿ ಸಾಕಾಣಿಕೆಯ ಕುರಿತು ಹಳಿಯಾಳ ತಾಲೂಕಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಖಾಲಿದ್ ಅಲಿ ನದಾಫ್ ಹಾಗೂ ರೈತರಾದ ಹಳಿಯಾಳ ತಾಲೂಕಿನ ಸೀತಾರಾಮ್ ಪುಂಡಲಿಕ್ ಬಡಂಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HP ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೇ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं पर इन खाचक रसायनों से कैसे बचाएं? मतलब देख बेटा

My God, you're the man. ದೇ